ಇಮಾರ್ತ್ಯ ಧೂಳಿಯಲಿ ಹುಟ್ಟಿ ಬೆಳೆದೆವೋ ನಾವು, ಈ ಧೂಳಿಯಲಿ ದೃಷ್ಟಿ ಕುರುಡಾಯಿತು, ಈ ಮಣ್ಣಿನಲಿ ನಾವು ಮಕ್ಕಳಂತಾಡಿದೆವು, ಈ ಮಣ್ಣಿನಲಿ ನಾವು ಮಕ್ಕಳಂತಾಡಿದೆವು, ಅಭಯವನು ನೀಡಯ್ಯ ದಿವ್ಯ ಗುರುವೇ. ನಮ್ಮ ಏನೋ ಒಂದು ಅಲ್ಪತಾಪಿಗೆ ನೀನು, ನಮ್ಮ ಏನೋ ಒಂದು ಅಲ್ಪತಾಪಿಗೆ ನೀನು, ನಿನ್ನ ಮಡಿಲಿಂದಾಕೆ ನೂಕಲಿಯ, ನೀನೇ ನಮ್ಮನು ತಳ್ಳಿ ಅನಾಥರಂಗದಲ್ಲಿ, ನೀನೇ ನಮ್ಮನು ತಳ್ಳಿ ಅನಾಥರಂಗದಲ್ಲಿ, ತೊಳಲಿಸುವೆಯ ನಮ್ಮ ಬಳಲಿಸುವೆಯ, ಹೇ ಪ್ರಭುವೆ ಹಾಗೆಂದಿಗೂ ಬೇಡ, ಹೇ ಪ್ರಭುವೆ ಹಾಗೆಂದಿಗೂ ಬೇಡ, ನಮ್ಮ ನಿಂದಿಗೂ ಆಚೆ ನೂಕಬೇಡ, ನಾವು ಅಲ್ಪರು ಗುರುವೆ ಚಿತ್ತಾಗದಿರು ಪ್ರಭುವೆ, ನಾವು ಅಲ್ಪರು ಗುರುವೆ ಚಿತ್ತಾಗದಿರು ಪ್ರಭುವೆ, ಮೃದು ನುಡಿಯೊಳೆಮ್ಮೊಡನೆ ಮಾತನಾಡು, ನಿನ್ನೆ ಗುರು ನಾವೆಲ್ಲ ಬರಿಯ ಸುಳಿಗಳಯ್ಯ, ನಿನ್ನೆ ಗುರು ನಾವೆಲ್ಲ ಬರಿಯ ಸುಳಿಗಳಯ್ಯ, ಹೆಜ್ಜೆ ಹೆಜ್ಜೆಗೂ ಎಡವಿ ಬೀಳುತ್ತಿಹೇವು, ಇದನರಿತರು ನೀನು ರುದ್ರಮುಖ ಭೃಕುಟಿಯಳು, ಇದನರಿತರು ನೀನು ರುದ್ರಮುಖ ಭೃಕುಟಿಯಳು, ನಮ್ಮ ನೇತಕ್ಕೆ ಇಂತು ನಡುಗಿಸುತ್ತಿಯೇ, ನೂರು ಸಲ ನೀನೆತ್ತಿ ನಿಲ್ಲಿಸಿದರೂ ಕೂಡ, ನೂರು ಸಲ ನೀನೆತ್ತಿ ನಿಲ್ಲಿಸಿದರೂ ಕೂಡ, ನೂರು ಸಲ ಬೀಳುವುದು ನಮ್ಮ ಪಾಡು, ಇಂಥ ದುರ್ಬಲ ಮತಿಯ ಕರುಣದಿಂದಲೇ ನೋಡು, ಇಂಥ ದುರ್ಬಲ ಮತಿಯ ಕರುಣದಿಂದಲೇ ನೋಡು, ಮೃದು ನುಡಿಯೊಳೆಮ್ಮೊಡನೆ ಮಾತನಾಡು, ಈ ಮಾರ್ತ್ಯ ಧೂಳಿಯಲಿ ಹುಟ್ಟಿ ಬೆಳೆದೆವೋ ನಾವು, ಈ ಮಾರ್ತ್ಯ ಧೂಳಿಯಲಿ ಹುಟ್ಟಿ ಬೆಳೆದೆವೋ ನಾವು, ಈ ಧೂಳಿಯಲಿ ದೃಷ್ಟಿ ಕುರುಡಾಯಿತು, ಈ ಮಣ್ಣಿನಲಿ ನಾವು ಮಕ್ಕಳಂತಾಡಿದೆವು, ಈ ಮಣ್ಣಿನಲಿ ನಾವು ಮಕ್ಕಳಂತಾಡಿದೆವು, ಅಭಯವನು ನೀಡಯ್ಯ ದಿವ್ಯ ಗುರುವೇ.

ತವ ಕಥಾಮೃತಂ ತಪ್ತ ಜೀವನಂ ಕವಿ ಬೇರೇಡಿತಂ ಕಲ್ಮಶಾಪಂ ಶ್ರವಣ ಮಂಗಲಂ ಶ್ರೀಮದಾತತಂ ಕೃಷ್ಣ ಭುವಿ ಗೃಣಂತಿ ತೇ ಭೂರಿದಾ ಜನಾ. ಶ್ರೀರಾಮಕೃಷ್ಣರು ದಕ್ಷಿಣೇಶ್ವರದಲ್ಲಿ ಗಂಗೆಯ ದಡದಲ್ಲಿರುವ ಕಾಳಿ ದೇವಾಲಯದಲ್ಲಿ ವಾಸವಾಗಿದ್ದಾರೆ. ಮಾಸ್ಟರ್ ಮಹಾಶಯನಿಗೆ ಪರಮಹಂಸರ ಪ್ರಥಮ ದರ್ಶನ ದೊರೆತದ್ದು ವಸಂತ ಋತುವಿನ ಒಂದು ಭಾನುವಾರ. ಅವರ ಜನ್ಮ ದಿನೋತ್ಸವ ನಡೆದು ಆಗತಾನೇ ಕೆಲವು ದಿನಗಳು ಆಗಿದ್ದವು. ನಮ್ಮ ಪಾಲಿಗೆ ಅದು ನಿನ್ನೆ ತಾನೇ ನಡೆದು ಮುಗಿಯಿತು. ಶ್ರೀರಾಮಕೃಷ್ಣರ ಭಕ್ತ ಸಮುದಾಯದಲ್ಲಿ ಮಾಸ್ಟರ್ ಮಹಾಶಯ ಅಂತ ಸುಪರಿಚಿತನಾಗಿರುವಂತಹ ಮಹೇಂದ್ರನಾಥ ಗುಪ್ತ ಜನಿಸಿದ್ದು 1854 ಜುಲೈ 14. ಆತನ ತಂದೆ ಮಧುಸೂದನ ಗುಪ್ತ ಕಲ್ಕತ್ತಾದ ಹೈಕೋರ್ಟ್ನಲ್ಲಿ ಒಬ್ಬ ಅಧಿಕಾರಿಯಾಗಿದ್ದ. ಆತನ ತಾಯಿ ಸ್ವರ್ಣಮಯೀ ದೇವಿ. ಮಹೇಂದ್ರನಾಥ ಜನಿಸಿದಂತಹ ಮನೆ ಇದ್ದದ್ದು ಕಲ್ಕತ್ತಾದ ಶಿಮುಲ್ಯ ಎಂಬ ಸ್ಥಳದ ಶಿವನಾರಾಯಣ ದಾಸ್ ಲೇನ್ ಅಲ್ಲಿ. ಸ್ವಾಮಿ ವಿವೇಕಾನಂದರು ಜನಿಸಿದ್ದು ಕೂಡ ಇದೇ ಪ್ರದೇಶದಲ್ಲಿಯೇ ಅಂತ ಅನ್ನೋದನ್ನ ಈ ಸಂದರ್ಭದಲ್ಲಿ ನಾವು ನೆನಪು ಮಾಡಿಕೊಳ್ಬಹುದು. ಮಹೇಂದ್ರನಿಗೆ 4 ವಯಸ್ಸಾಗಿದ್ದಾಗ ಅವನ ತಂದೆ ತಾಯಿಗಳು ಅವನನ್ನ ಗಂಗಾ ನದಿಯ ಬಳಿಯಲ್ಲಿನ ಮಹೇಶ ಅಂತನ್ನುವ ಸ್ಥಳದಲ್ಲಿ ನಡೆದಂತಹ ರಥಯಾತ್ರೆಯ ಉತ್ಸವಕ್ಕೆ ಕರೆದುಕೊಂಡು ಹೋಗಿದ್ರು. ಈ ಸಂದರ್ಭದಲ್ಲಿ ಅವರು ದಕ್ಷಿಣೇಶ್ವರದಲ್ಲಿ ಕೆಲವೇ ವರ್ಷಗಳ ಹಿಂದೆ ನಿರ್ಮಾಣವಾಗಿದ್ದಂತಹ ಕಾಳಿ ದೇವಾಲಯವನ್ನ ಕೂಡ ಸಂದರ್ಶಿಸುತ್ತಾರೆ. ದೇವಾಲಯಕ್ಕೆ ಪ್ರದಕ್ಷಿಣೆ ಬರ್ತಾ ಇರುವಾಗ ಬಾಲಕ ಮಹೇಂದ್ರನಾಥ ಜನಗಳ ಗುಂಪಿನಲ್ಲಿ ತಪ್ಪಿಸಿಕೊಂಡು ಬಿಡ್ತಾನೆ. ತನ್ನ ತಾಯಿಯನ್ನು ಕಾಣದೆ ಅಲ್ಲೇ ದೇವಸ್ಥಾನದ ಜಗಲಿಯೊಂದರ ಮೇಲೆ ನಿಂತು ಗಟ್ಟಿಯಾಗಿ ಅಳುತ್ತಾ ಇದ್ದಾನೆ. ಅವನ ಅಳುವನ್ನು ಕೇಳಿದಂತಹ ಯುವಕನೊಬ್ಬ ದೇವಸ್ಥಾನದಿಂದ ಹೊರಬಂದು ಅವನ ಮೈದಡವಿ ಸಮಾಧಾನ ಪಡಿಸುತ್ತಾ ಗಟ್ಟಿಯಾಗಿ, ಯಾರದು ಈ ಮಗು, ಯಾರಿವನ ತಾಯಿ ಅಂತ ಹಲವಾರು ಸಲ ಜೋರಾಗಿ ಕೂಗಿದ. ಆ ವೇಳೆಗೆ ಮಗುವನ್ನು ಹುಡುಕ್ತಾ ಇದ್ದಂತಹ ಮಹೇಂದ್ರನಾಥನ ತಂದೆ ತಾಯಿಗಳು ಅಲ್ಲಿಗೆ ಬಂದು ಮಗುವನ್ನ ಕರೆದುಕೊಂಡು ಹೋಗ್ತಾರೆ. ಮುಂದೆ ಮಾಸ್ಟರ್ ಮಾಷೆಯ ಹೇಳ್ತಾ ಇದ್ದ, ತನ್ನ ಬಾಲ್ಯದಲ್ಲಿ ಆ ರೀತಿ ಸಂತೈಸಿದಂತಹ ಆ ಯುವಕ ಶ್ರೀರಾಮಕೃಷ್ಣರೇ ಇರಬೇಕು ಅಂತ. ಮಹೇಂದ್ರನಾಥನ ವಿದ್ಯಾಭ್ಯಾಸ ನಡೆದದ್ದು ಕಲ್ಕತ್ತಾದ ಹೈಯರ್ ಸ್ಕೂಲ್ನಲ್ಲಿ. ಇಲ್ಲಿನ 3ನೇ ತರಗತಿಯಲ್ಲಿ ಅಂತಂದ್ರೆ ಇಂದಿನ ಕಾಲದಲ್ಲಿ ಅದು 8ನೇ ತರಗತಿ, ಆ 3ನೇ ತರಗತಿಯಲ್ಲಿ ಓದ್ತಾ ಇದ್ದಾಗಲೇ ಮಹೇಂದ್ರನಾಥ ದಿನಚರಿ ಬರೆದಿಡೋದಕ್ಕೆ ಆರಂಭಿಸಿದ್ದು. ಅವನ ಈ ಅಭ್ಯಾಸವೇ ಮುಂದೆ ಅವನಿಗೆ ಕಥಾಮೃತದ ನಿರ್ಮಾಣಕ್ಕೂ ಕಾರಣವಾಯಿತು ಅಂತನ್ನೋದನ್ನ ನಾವು ನೋಡಲಿಕ್ಕಿದ್ದೇವೆ. ಇಂದು ಮುಂಜಾನೆ ಎದ್ದು ನಾನು ನನ್ನ ತಂದೆ ತಾಯಿಗಳಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದೆ ಅಂತ ಅವನು ತನ್ನ ಡೈರಿಯಲ್ಲಿ ಬರೆದಿಟ್ಟಿದ್ದಾನೆ. ಇಂದು ನಾನು ಶಾಲೆಗೆ ಹೋಗುವ ದಾರಿಯಲ್ಲಿ ಟ್ಯಾಂಥೇನಿಯಾದ ಕಾಳಿ ದೇವಾಲಯವನ್ನು, ಶೀತಲಾ ದೇವಾಲಯವನ್ನು ಸಂದರ್ಶಿಸಿ ಪ್ರಣಾಮ ಸಲ್ಲಿಸಿದೆ ಅಂತ ಈ ರೀತಿಯಲ್ಲಿ ತನ್ನ ಡೈರಿನಲ್ಲೆಲ್ಲ ಬರೆದುಕೊಂಡದ್ದು ಉಂಟವನು. ಇಂತಹ ಸಾಲುಗಳು ಅವನ ಸ್ವಭಾವವನ್ನು ಚೆನ್ನಾಗಿ ಪರಿಚಯಿಸುತ್ತವೆ. ಬಾಲಕ ಮಹೇಂದ್ರನಾಥ ದಿನಚರಿ ಬರೆಯುವುದನ್ನು ಒಂದು ದಿನವೂ ತಪ್ಪುತ್ತಾ ಇರಲಿಲ್ಲ. ವಿದ್ಯಾರ್ಥಿ ದಶೆಯಲ್ಲಿ ಮಹೇಂದ್ರನಾಥನ ಮೇಲೆ ಪ್ರಭಾವ ಬೀರಿದಂತಹ ವ್ಯಕ್ತಿಗಳು ಅಂತಂದ್ರೆ ಕೇಶವಚಂದ್ರ ಸೇನ, ಈಶ್ವರಚಂದ್ರ ವಿದ್ಯಾಸಾಗರ, ಮೈಕೇಲ್ ಮಧುಸೂದನ ದತ್ತ ಹಾಗೂ ಸುರೇಂದ್ರನಾಥ್ ಬ್ಯಾನರ್ಜಿ. ಅವರಲ್ಲೂ ಕೂಡ ಕೇಶವಚಂದ್ರ ಸೇನನ ಪ್ರಭಾವ ಅತ್ಯಂತ ಗಾಢವಾಗಿತ್ತು. ಅವನನ್ನ ಯುವಕ ಮಹೇಂದ್ರನಾಥ ತನ್ನ ಆದರ್ಶ ಅಂತ ತಿಳಿದುಕೊಂಡಿದ್ದ. ಬ್ರಾಹ್ಮ ಸಮಾಜದ ಪ್ರಾರ್ಥನಾ ಸಭೆಗಳಲ್ಲಿ ಪಾಲ್ಗೊಳ್ತಾ ಇದ್ದ, ಕೇಶವಚಂದ್ರ ಸೇನನ ಉಪನ್ಯಾಸಗಳನ್ನು ಅತೀವ ಆಸಕ್ತಿಯಿಂದ ಆಲಿಸ್ತಾ ಇದ್ದ. ಅಲ್ಲದೆ ಮಹೇಂದ್ರನಾಥನಿಗೆ ಸಾಧು ಸನ್ಯಾಸಿಗಳು ಅಂತಂದ್ರೆ ಚಿಕ್ಕಂದಿನಿಂದಲೇ ಒಂದು ಬಗೆಯ ವಿಶೇಷವಾದ ಆಕರ್ಷಣೆ. ಸಾಧುಗಳು ಕಲ್ಕತ್ತೆಗೆ ಬಂದರು ಅಂತಂದ್ರೆ ಮಹೇಂದ್ರನಾಥ ಕೂಡಲೇ ಅವರ ಭೇಟಿಗೆ ಧಾವಿಸ್ತಾ ಇದ್ದ. ಮಹೇಂದ್ರನಾಥ ಕಲ್ಕತ್ತಾ ವಿಶ್ವವಿದ್ಯಾಲಯದ ಎಂಟ್ರೆನ್ಸ್ ಪರೀಕ್ಷೆಯಲ್ಲಿ ವಿಶ್ವವಿದ್ಯಾಲಯಕ್ಕೆ ದ್ವಿತೀಯ ಸ್ಥಾನವನ್ನು ಗಳಿಸಿ ಉತ್ತೀರ್ಣನಾಗುತ್ತಾನೆ. ಆಗಿನ ಕಲ್ಕತ್ತಾ ವಿಶ್ವವಿದ್ಯಾನಿಲಯದ ವ್ಯಾಪ್ತಿಯಲ್ಲಿ ಈಗಿನ ಬರ್ಮಾ, ಬಾಂಗ್ಲಾದೇಶ, ಪಾಕಿಸ್ತಾನ ಹಾಗೂ ಕಾಶ್ಮೀರದ ಹಲವಾರು ಪ್ರಾಂತ್ಯಗಳು ಒಳಗೊಂಡಿದ್ವು ಅಂತನ್ನೋದನ್ನು ನಾವೇನಾದರೂ ಗಮನಿಸಿದರೆ ಮಹೇಂದ್ರನಾಥನ ಈ ಸಾಧನೆ ಅಂದರೆ ಅವನು ದ್ವಿತೀಯ ಶ್ರೇಣಿಯಲ್ಲಿ ಅವನು ಪಾಸ್ ಆಗಬೇಕಾದರೂ ಕೂಡ ಎಂತಹ ಒಂದು ಮಹತ್ತರವಾದ ಸಾಧನೆಯಾಗಿತ್ತು ಅಂತನ್ನೋದು ಗೊತ್ತಾಗುತ್ತದೆ. ಮಹೇಂದ್ರನಾಥ 1875 ಕಲ್ಕತ್ತಾ ವಿಶ್ವವಿದ್ಯಾನಿಲಯಕ್ಕೆ ಮೂರನೆಯ ಸ್ಥಾನ ಪಡೆದು ಪ್ರೆಸಿಡೆನ್ಸಿ ಕಾಲೇಜಿನಿಂದ ಪದವಿ ಪರೀಕ್ಷೆಯಲ್ಲಿ ತೇರ್ಗಡೆಯಾಗುತ್ತಾನೆ. ಮಹೇಂದ್ರನಾಥನ ಅಧ್ಯಾಪಕ ವೃಂದದಲ್ಲಿ ಸಿಹೆಚ್ ಟಾನಿ ಎಂಬುವರೊಬ್ಬರಿದ್ರು. ಇವರು ಇಂಗ್ಲಿಷ್ ಪ್ರಾಧ್ಯಾಪಕರು. ಮಹೇಂದ್ರನಾಥನ ಪ್ರತಿಭೆಯನ್ನು ಗುರುತಿಸಿದ್ದಂತಹ ಇವರಿಗೆ ಅವನ ಮೇಲೆ ವಿಶೇಷ ಒಲವು. ಸಿಹೆಚ್ ಟಾನಿ ನಿವೃತ್ತರಾಗಿ ಇಂಗ್ಲೆಂಡಿಗೆ ತೆರಳಿದ ಮೇಲೂ ಕೂಡ ಮಹೇಂದ್ರನಾಥನೊಂದಿಗೆ ಪತ್ರ ಸಂಪರ್ಕವನ್ನು ಇಟ್ಟುಕೊಂಡಿದ್ರು. ವಿದ್ಯಾರ್ಥಿ ದಶೆಯಲ್ಲಿ ಸ್ವಂತ ಆಸಕ್ತಿಯಿಂದ ಮಹೇಂದ್ರನಾಥ ಅಧ್ಯಯನ ಮಾಡಿದ ವಿಷಯವೇ ಇಲ್ಲ ಅಂತನ್ನಬಹುದು. ಮನು, ಯಾಜ್ಞವಲ್ಕ್ಯ, ಬೃಹಸ್ಪತಿ ಮುಂತಾದವರ ಸಂಹಿತೆಗಳು, ಭಾರತೀಯ ಷಡ್ದರ್ಶನಗಳು, ಜೈನ ಬೌದ್ಧ ದರ್ಶನಗಳು, ಇತಿಹಾಸ ಪುರಾಣ ಇವುಗಳಲ್ಲಿ ಮಹೇಂದ್ರನಾಥ ಪರಿಣತಿ ಪಡೆದಿದ್ದ. ಪ್ರಾಚೀನ ಸಂಸ್ಕೃತ ವ್ಯಾಕರಣ ಗ್ರಂಥಗಳಲ್ಲಿ ಆತ ವಿಶೇಷವಾದಂತಹ ವಿದ್ವತ್ತನ್ನು ಕೂಡ ಸಂಪಾದಿಸಿದ್ದ. ಜೊತೆಗೆ ಪಾಶ್ಚಾತ್ಯ ತತ್ವಶಾಸ್ತ್ರ, ಚರಿತ್ರೆ, ಸಾಹಿತ್ಯ, ರಾಜಕೀಯ ಅರ್ಥಶಾಸ್ತ್ರ ಇವುಗಳನ್ನೆಲ್ಲ ಆಳವಾಗಿ ಅಧ್ಯಯನ ಮಾಡಿದ್ದ. ಇದರೊಂದಿಗೆ ಖಗೋಳ ಶಾಸ್ತ್ರ ಹಾಗೂ ಆಯುರ್ವೇದಗಳಲ್ಲಿ ಕೂಡ ಆತನಿಗೆ ವಿಶೇಷವಾದ ಆಸಕ್ತಿ. ಆ ಕಾಲದ ಅತ್ಯಂತ ಪ್ರತಿಭಾವಂತ ವಿದ್ಯಾರ್ಥಿಗಳಂತ ಮಹೇಂದ್ರನಾಥನಿಗೂ ಕೂಡ ಇಂಗ್ಲೆಂಡಿಗೆ ಹೋಗಿ ICS ಇಂಡಿಯನ್ ಸಿವಿಲ್ ಸರ್ವಿಸ್, ಇಂಡಿಯನ್ ಕುಕಿಂಗ್ ಸರ್ವಿಸ್ ಅಲ್ಲ, ಪರೀಕ್ಷೆ ಪಾಸ್ ಮಾಡಿಕೊಂಡು ಬರಬೇಕು ಅಂತನ್ನುವ ಆಸೆ ಇದಿತ್ತು. ಆದರೆ ಅನೇಕ ಕೌಟುಂಬಿಕ ಕಾರಣಗಳಿಂದಾಗಿ ಆತ ಅದಕ್ಕೆ ಮುನ್ನವೇ ಉದ್ಯೋಗ ರಂಗವನ್ನು ಪ್ರವೇಶಿಸಬೇಕಾಯಿತು. ಕಾಲೇಜಿನಲ್ಲಿ ಓದುತ್ತಾ ಇದ್ದಾಗಲೇ ಅಂದರೆ 1873 ಮಹೇಂದ್ರನಾಥನಿಗೆ ನಿಕುಂಜದೇವಿ ಎಂಬ ಕನ್ಯೆಯೊಂದಿಗೆ ವಿವಾಹವಾಗಿತ್ತು. ಈಕೆ ಠಾಕೂರ್ ಚರಣಸೇನ ಎಂಬವನ ಮಗಳು, ಕೇಶವಚಂದ್ರಸೇನನ ಸೋದರರ ಸಂಬಂಧಿ. ಮೊದಲ ಬ್ರಿಟಿಷ್ ವ್ಯಾಪಾರಿ ಸಂಸ್ಥೆಯೊಂದರಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಮಹೇಂದ್ರನಾಥ ಅನಂತರ ಅವಲಂಬಿಸಿದ್ದು ಅಧ್ಯಾಪಕ ವೃತ್ತಿಯನ್ನ. ಇದು ಆತನ ಪ್ರವೃತ್ತಿಗೆ ಒಪ್ಪುವಂತಹ ವೃತ್ತಿಯೂ ಆಗಿತ್ತು. ಆತ ಬಹುಬೇಗ ಈ ವೃತ್ತಿಯಲ್ಲಿ ಜನಪ್ರಿಯತೆಯನ್ನು ಸಂಪಾದಿಸುತ್ತಾನೆ. ಆದರೆ ಇವೆಲ್ಲ ಏನೇ ಇದ್ರೂ ಮಹೇಂದ್ರನಾಥನ ಸಂಸಾರ ಜೀವನ ಬೇರೊಂದು ರೀತಿಯಲ್ಲಿ ಹದಗಡಲಾರಂಭಿಸಿತು. ಮಹೇಂದ್ರನಾಥನದು ಅವಿಭಕ್ತ ಕುಟುಂಬ, ಕೂಡು ಸಂಸಾರ. ಆದರೆ ಕುಟುಂಬದ ಸಮಗ್ರ ಮೇಲ್ವಿಚಾರಣೆಯನ್ನ ನೋಡಿಕೊಳ್ಳಬೇಕಾಗಿದ್ದಂತಹ ಅವನ ತಾಯಿ ಬಹು ಹಿಂದೆಯೇ ತೀರಿಕೊಂಡಿದ್ಲು. ಹೀಗಾಗಿ ಈ ಕುಟುಂಬದಲ್ಲಿ ಒಂದು ಬಗೆಯ ಅವ್ಯವಸ್ಥೆಯೇ ತಲೆದೋರಲಾರಂಭಿಸಿತ್ತು. ಮದುವೆಯಾದ ಕೆಲ ವರ್ಷಗಳ ಬಳಿಕವಂತೂ ಮಹೇಂದ್ರನಾಥನಿಗೆ ಹಾಗೂ ಅವನ ಪತ್ನಿಗೆ ಆ ಮನೆಯಲ್ಲಿ ಇರುವುದಕ್ಕೆ ಅಸಾಧ್ಯ ಅಂತನಿಸುವಂತಹ ಪರಿಸ್ಥಿತಿ ಉಂಟಾಯಿತು. ಇದನ್ನು ಮಹೇಂದ್ರನಾಥ ಬಹಳವಾಗಿ ಮನಸ್ಸಿಗೆ ಹಚ್ಚಿಕೊಂಡು ಕೊರಗಲಾರಂಭಿಸಿದ. ಈ ಚಿಂತೆ ಅವನನ್ನು ಎಂತಹ ಗಂಭೀರ ಪರಿಸ್ಥಿತಿಗೆ ಗುರಿ ಮಾಡಿತ್ತು ಅಂತಂದ್ರೆ, ಆತ ತಾನೇನು ಈ ಜಗತ್ತಿನಲ್ಲಿ ಇರಬಾರದು, ಆತ್ಮಹತ್ಯೆ ಮಾಡಿಕೊಂಡು ಬಿಡಬೇಕು ಅಂತನ್ನುವ ತೀರ್ಮಾನಕ್ಕೆ ಬಂದುಬಿಟ್ಟ. ಈ ವೇಳೆಗೆ ಮಹೇಂದ್ರನಾಥರಿಗೆ 4 ಮಕ್ಕಳು ಕೂಡ ಆಗಿದ್ವು. ಅಂದು ಶನಿವಾರ ಫೆಬ್ರವರಿ 25 1882 ರಾತ್ರಿ 10 ಗಂಟೆ ಮಹೇಂದ್ರನಾಥ ಅಂತಿಮವಾಗಿ ಮನೆಯನ್ನ ಬಿಟ್ಟು ಹೊರಡೋದಕ್ಕೆ ನಿರ್ಧರಿಸುತ್ತಾನೆ. ತನ್ನ ಪತಿ ಎಲ್ಲಿಗೋ ಹೊರಡ್ತಾ ಇರೋದನ್ನ ಗಮನಿಸಿದಂತಹ ಅವನ ಪತ್ನಿ ನಿಕುಂಜದೇವಿ ಕೂಡ ರಹಸ್ಯವಾಗಿ ಹಿಂಬಾಲಿಸಿ ಬಂದು ಅವನನ್ನ ಕೂಡಿಕೊಳ್ತಾಳೆ. ಅವರಿಬ್ರು ಒಂದು ಗಾಡಿ ಮಾಡಿಕೊಂಡು ಮುಂದುವರಿತಾರೆ. ಆ ಗಾಡಿ ಶ್ಯಾಮಾ ಬಜಾರ್, ಕಲ್ಕತ್ತದ ಶ್ಯಾಮಾ ಬಜಾರಿಗೆ ಬರುವಷ್ಟರಲ್ಲಿ ಅದರ ಚಕ್ರ ಒಂದು ಮುರಿದು ಹೋಗಿ ಅಪಘಾತಕ್ಕೀಡಾಯಿತು. ಇದು ಮಹೇಂದ್ರನಾಥ ದಂಪತಿಗಳಿಗೆ ಇನ್ನೊಂದು ಆಘಾತ. ಮಹೇಂದ್ರನಾಥ ತನ್ನ ಪತ್ನಿಯನ್ನು ಕರೆದುಕೊಂಡು ಅದೇ ಪ್ರದೇಶದಲ್ಲಿದ್ದಂತಹ ತನ್ನ ಗೆಳೆಯನೊಬ್ಬನ ಮನೆಗೆ ಹೋಗಿ ಬಾಗಿಲು ತಟ್ಟುತ್ತಾನೆ. ಆದರೆ ಅಪರಾತ್ರಿಯಲ್ಲಿ ಬಂದು ಬಾಗಿಲು ತಟ್ಟಿದ್ದಕ್ಕೆ ಆ ಗೆಳೆಯ ತುಂಬಾ ಅಸಮಾಧಾನ ಮಾಡಿಕೊಂಡ. ಕೊನೆಗೆ ಮಹೇಂದ್ರನಾಥ ಏನೋ ದಿಕ್ಕು ತೋಚದೆ ತನ್ನ ಪತ್ನಿಯನ್ನ ಸದ್ಯಕ್ಕೆ ಆ ಗೆಳೆಯನ ಮನೆಯಲ್ಲೇ ಬಿಟ್ಟು ಹತ್ತಿರದಲ್ಲೇನಾದರೂ ಗಾಡಿ ಬಾಡಿಗೆಗೆ ಸಿಗುತ್ತದೋ ಹೇಗೆ ಅಂತನ್ನೋದನ್ನ ನೋಡಿಕೊಂಡು ಹೊರಟ. ಅದಾಗಲೇ ಮಧ್ಯರಾತ್ರಿಯಾಗಿತ್ತು. ಮಹೇಂದ್ರನಾಥನ ಮನಸ್ಸು ಪ್ರಕ್ಷುಬ್ಧವಾಗಿತ್ತು. ಎಷ್ಟು ಹುಡುಕಿದ್ರೂ ಕೂಡ ಗಾಡಿ ಸಿಗಲಿಲ್ಲ. ಕೊನೆಗೆ ಬಾರಾನಾಗೋರ್ನಲ್ಲಿದ್ದಂತಹ ತನ್ನ ಭಾವ ಈಶಾನ ಕವಿರಾಜ ಅಂತ ಅವನ ಹೆಸರು, ಆ ಈಶಾನ ಕವಿರಾಜನ ಮನೆಗೆ ಹೋಗಿ ಮಲಗಿಕೊಂಡು ರಾತ್ರಿ ಕಳೆದ. ಮರುದಿನವೇ ಭಾನುವಾರ ರಜಾ ದಿನವಾದ್ರಿಂದ ಮಾಸ್ಟರ್ ತನ್ನ ಸ್ನೇಹಿತನಾದ ಸಿಧು ಸಿದ್ದೇಶ್ವರ, ಆ ಸಿಧು ಅಂತನವನನ್ನ ಕೂಡಿಕೊಂಡು ವರಾಹನಗರದಲ್ಲಿ ಇರತಕ್ಕಂತಹ ಉದ್ಯಾನವನಗಳಲ್ಲಿ ಸುತ್ತಾಡಿ ಬರೋದಕ್ಕಾಗಿ ಬಂದಿದ್ದಾನೆ. ಪ್ರಸನ್ನ ವಂದ್ಯೋಪಾಧ್ಯಾಯ ಅಂತನ್ನುವವನ ಉದ್ಯಾನವನದಲ್ಲಿ ಅಡ್ಡಾಡ್ತಾ ಇರುವಾಗ ಸಿಧು ಅಂದ್ರೆ ಸಿದ್ದೇಶ್ವರ ಮಾಸ್ಟರ್ ಮಹಾಶಯನನ್ನ ಕೇಳ್ತಾನೆ. ಗಂಗಾ ತೀರದಲ್ಲಿ ಬಹಳ ಮನೋಹರವಾದ ಒಂದು ಉದ್ಯಾನವಿದೆ, ಅಲ್ಲಿ ಪರಮಹಂಸರೊಬ್ಬರು ವಾಸವಾಗಿದ್ದಾರೆ, ಅಲ್ಲಿ ಹೋಗೋಣವೆ. ಅದಕ್ಕೆ ಮಾಸ್ಟರ್ ಒಪ್ಪಿ ಇಬ್ಬರು ದಕ್ಷಿಣೇಶ್ವರ ಕಾಳಿಯೇ ದೇವಾಲಯದ ಕಡೆಗೆ ಮುಂದುವರಿಯಲಾರಂಭಿಸ್ತಾರೆ. ಹೆಬ್ಬಾಗಿಲ ಹತ್ತಿರ ಬರೋದ್ರೊಳಗಾಗಿಯೇ ಮುಂಗತ್ತಲು ಸಂಜೆ ಕಾಲಿಕ್ಕಲಾರಂಭಿಸಿತು. ಅವರು ನೇರವಾಗಿ ಪರಮಹಂಸರ ಕೊಠಡಿಗೆ ಮುಂದುವರಿದು ನೋಡ್ತಾರೆ. ಪರಮಹಂಸರು ಪೂರ್ವಾಭಿಮುಖವಾಗಿ ಒಂದು ಮಂಚದ ಮೇಲೆ ಕುಳಿತು ಪ್ರಸನ್ನ ಚಿತ್ತದಿಂದ ಭಗವದ್ ವಿಷಯವಾಗಿ ಮಾತನಾಡ್ತಾ ಇದ್ದಾರೆ. ಕೊಠಡಿ ಜನರಿಂದ ಕಿಕ್ಕಿರಿದು ತುಂಬಿದೆ. ಹೀಗೆ ಎಲ್ಲರೂ ನೆಲದ ಮೇಲೆ, ಇಲ್ಲಿ ಕೆಲವರು ಕುರ್ಚಿಯ ಮೇಲೆ, ಕೆಲವರು ನೆಲದ ಮೇಲೆ ಕುಳಿತು ಅವರ ಅಮೃತಮಯವಾದಂತಹ ವಾಣಿಯನ್ನ ಸ್ತಬ್ಧವಾಗಿ ಕೇಳ್ತಾ ಇದ್ದಾರೆ. ಮಾಸ್ಟರ್ ಮಹಾಶಯ ಮಂತ್ರಮುಗ್ಧನಾಗಿ ಸುಮ್ಮನೆ ನಿಂತು ನೋಡಲಾರಂಭಿಸಿದ. ಆತನಿಗೆ ತೋರಿತು, ಸಾಕ್ಷಾತ್ ಶುಕದೇವನೇ ಭಗವದ್ ವಿಷಯವಾಗಿ ಅಲ್ಲಿ ಮಾತನಾಡ್ತಾ ಇದ್ದಾನೋ ಅನ್ನೋ ಹಾಗೆ. ಸರ್ವತೀರ್ಥಗಳು ಅಲ್ಲಿ ಸಮಾಗಮವಾಗಿವೆಯೋ ಅನ್ನೋ ಹಾಗೆ. ಸಾಕ್ಷಾತ್ ಚೈತನ್ಯ ದೇವರೇ ಜಗನ್ನಾಥಪುರಿ ಕ್ಷೇತ್ರದಲ್ಲಿ ಕುಳಿತು ರಾಮಾನಂದ ಸ್ವರೂಪ ಇವರೇ ಮೊದಲಾದಂತಹ ಭಕ್ತರೊಡನೆ ಭಗವಂತನ ನಾಮಗುಣ ಕೀರ್ತನೆ ಮಾಡ್ತಾ ಇದ್ದಾರೋ ಅನ್ನೋ ಹಾಗೆ ಮಾಸ್ಟರ್ ಮಹಾಶಯನಿಗೆ ಅನಿಸುತ್ತದೆ. ಶ್ರೀರಾಮಕೃಷ್ಣರು ಹೇಳ್ತಾ ಇದ್ದಾರೆ ತಮ್ಮ ಸಂಭಾಷಣೆಯ ಸಂದರ್ಭದಲ್ಲಿ ಭಗವದ್ ಭಾವ ಮತ್ತರಾಗಿ ಹೇಳ್ತಾ ಇದ್ದಾರೆ, ಯಾವಾಗ ನಿಮಗೆ ಹರಿನಾಮವನ್ನು ರಾಮನಾಮವನ್ನು ಒಮ್ಮೆ ಉಚ್ಚರಿಸಿದ ಮಾತ್ರದಿಂದಲೇ ರೋಮಾಂಚವಾಗುವುದೋ ಪ್ರೇಮಾಶ್ರು ಸುರಿಯುವುದೋ ಆಗ ನಿಜವಾಗಿ ತಿಳಿದುಕೊಳ್ಳಿ, ಇನ್ನು ನೀವು ಸಂಧ್ಯಾದಿ ಕರ್ಮಗಳನ್ನು ಮಾಡಬೇಕಾಗಿಲ್ಲ ಎಂದು. ಆಗ ಮಾತ್ರವೇ ನಿಮಗೆ ಕರ್ತವ್ಯ ತ್ಯಾಗದ ಅಧಿಕಾರ, ಕರ್ಮ ತನಗೆ ತಾನೇ ನಿಮ್ಮನ್ನು ಬಿಟ್ಟು ತೊಲಗಿ ಹೋಗುತ್ತದೆ. ಆಗ ಕೇವಲ ರಾಮನಾಮವನ್ನೋ ಹರಿನಾಮವನ್ನೋ ಅಥವಾ ಬರೀ ಓಂಕಾರವನ್ನೋ ಜಪಿಸಿದರೆ ಸಾಕು ಅಂತ ಹೀಗೆ ಹೇಳಿ ಬಳಿಕ ಮತ್ತೆ ಹೇಳ್ತಾ ಇದ್ದಾರೆ. ಸಂಧ್ಯೆ ಗಾಯತ್ರಿಯಲ್ಲಿ ಲಯ ಹೊಂದುತ್ತದೆ, ಗಾಯತ್ರಿ ಓಂಕಾರದಲ್ಲಿ ಲಯ ಹೊಂದುತ್ತದೆ. ಮಾಸ್ಟರ್ ಮಹಾಶಯ ಶ್ರೀರಾಮಕೃಷ್ಣರ ಆ ವದನ ಕಮಲದಿಂದ ಕೇಳಿದಂತಹ ಮೊತ್ತ ಮೊದಲ ಮಾತು ಇವು. ಯಾವಾಗ ನಿಮಗೆ ಹರಿನಾಮವನ್ನೋ ರಾಮನಾಮವನ್ನೋ ಒಮ್ಮೆ ಉಚ್ಚರಿಸಿದ ಮಾತ್ರದಿಂದಲೇ ರೋಮಾಂಚವಾಗುವುದೋ ಪ್ರೇಮಾಶ್ರು ಸುರಿಯುವುದೋ ಆಗ ನಿಜವಾಗಿ ತಿಳಿದುಕೊಳ್ಳಿ, ಇನ್ನು ನೀವು ಸಂಧ್ಯಾದಿ ಕರ್ಮಗಳನ್ನು ಮಾಡಬೇಕಾಗಿಲ್ಲ ಎಂದು. ಸಂಧ್ಯಾದಿ ಕರ್ಮ ಅಂದ್ರೆ ಸಂಧ್ಯಾ ವಂದನೆ, ಸಂಧ್ಯಾ ವಂದನೆ ಆಗಬಹುದು, ಬಾಕಿ ಉಳಿದಂತಹ ಯಾವ ಯಾವತ್ತು ಆ ಧಾರ್ಮಿಕ ವಿಧಿಗಳಿರಬಹುದು ಅವರವರ ಮತ ಸಂಪ್ರದಾಯಗಳಿಗೆ ಅನುಸಾರವಾಗಿ, ಅಂಥವುಗಳೆಲ್ಲ ತನ್ನಷ್ಟಕ್ಕೆ ನಿಂತು ಹೋಗಿಬಿಡುತ್ತವೆ. ಯಾತಕ್ಕೆ ಅಂತ ಹೇಳಿದ್ರೆ ಭಗವನ್ ನಾಮೋಚ್ಚಾರ ಮಾತ್ರದಿಂದ ಕಣ್ಣಲ್ಲಿ ಆನಂದ ಬಾಷ್ಪ ಸುರಿತಾ ಇದೆಯಲ್ಲ, ಆ ಆನಂದವನ್ನು ಅನುಭವಿಸುವುದೇ ನಮ್ಮ ಆಧ್ಯಾತ್ಮಿಕ ಸಾಧನೆಯ, ಪ್ರತಿದಿನದ ಸಾಧನೆಯ, ಶಿಸ್ತುಬದ್ಧವಾದ ಸಾಧನೆಯ ಮುಖ್ಯ ಉದ್ದೇಶ. ಆ ಉದ್ದೇಶ ಈಡೇರಿತು ಅಂತ ಅರ್ಥ. ಅದೆಲ್ಲ ತನ್ನಷ್ಟಕ್ಕೆ ನಿಂತು ಹೋಗಿಬಿಡ್ತದೆ ಅಂತನೋ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಇನ್ನು ನೀವು ಸಂಧ್ಯಾದಿ ಕರ್ಮಗಳನ್ನು ಮಾಡಬೇಕಾಗಿಲ್ಲ. ಇದೆಷ್ಟು ಅದ್ಭುತವಾಗಿದೆ. ಒಂದು ವೇಳೆ ಮಾಡಿದ್ರೆ ಮಾಡಬಹುದು ಅಂತನ್ನೋದನ್ನು ಕೂಡ ಮುಂದೆ ಬೇರೆ ಸಂದರ್ಭೋಚಿತವಾಗಿ ಹೇಳ್ತಾರೆ. ಹಾಗೆ ಮಾಡೋದಕ್ಕೂ ಕೂಡ ಏನು ಬೋರ್ ಆಗೋದಿಲ್ಲ. ಯಾವುದನ್ನು ಮಾಡಿ ನಾವು ಆನಂದವನ್ನು ಪಡೆದಿದ್ದೇವೋ ಅದನ್ನೇ ಮತ್ತೆ ಮತ್ತೆ ಮಾಡಿಕೊಂಡು ಬರೋದಕ್ಕೆ ಏನು ಬೇಜಾರಾಗೋದಿಲ್ಲ. ಮಾಡಿಕೊಂಡು ಬರಬೇಕಂತಂದ್ರೆ ಮಾಡ್ಕೊಂಡು ಬರಬಹುದು, ಆದ್ರೆ ಮಾಡದೆಯೂ ಇರಬಹುದು. ಅಂದ್ರೆ ಯಾವ ಸ್ಥಿತಿ ಬರಬೇಕು ಮಾತ್ರ, ಕಣ್ಣಲ್ಲಿ ಧಾರಾಕಾರವಾಗಿ ನೀರು ಇಳಿಬೇಕು, ಆನಂದಾಶ್ರು ಉಕ್ಕಿ ಹರಿಬೇಕು. ಇದು ಬಹಳ ಮುಖ್ಯವಾದಂತಹ ಅಂಶ. ಆದ್ರೆ ಮಧ್ಯೆ ಮಧ್ಯೆ ನಮಗೂ ಕೂಡ ಭಾವ ಉಕ್ಕಿ ಆಗಾಗ ಆನಂದಾಶ್ರು ಬಂದ್ಬಿಡ್ತದೆ. ಅದನ್ನು ನೆಚ್ಚಿಕೊಂಡು ನಾವು ಮಾಡಬೇಕಾದಂತಹ ಕರ್ತವ್ಯ ಕರ್ಮಗಳನ್ನ, ಸಂಧ್ಯಾದಿ ಕರ್ಮಗಳನ್ನ ಬಿಟ್ಟು ಬಿಟ್ರೆ ಗೋವಿಂದನೇ ಗತಿ. ಅವನ್ ಗೋವಿಂದನೂ ಗತಿ ಆಗೋದಿಲ್ಲ. ಸಾಧನೆ ಬೇಕೇ ಬೇಕು. ಸಾಧನೆ ಇಲ್ಲದೆ ಸಿದ್ಧಿ ಆಗುವುದಿಲ್ಲ ಅಂತನ್ನೋದಕ್ಕೆ ಸ್ವಯಂ ಶ್ರೀರಾಮಕೃಷ್ಣರೇ ಸಾಕ್ಷಿ. ಅವತಾರ ಪುರುಷರು ಅಂತ ನಾವು ಇಂದು ತೀರ್ಮಾನ ಮಾಡಿ ಅವರಿಗೆ ಶರಣಾಗಿದ್ದೇವೆ. ಅವರು ಅವತಾರ ಪುರುಷರು ಹೌದು ಅನ್ನೋದು ಸಾಬೀತಾಗಿದೆ. ಇಂತಹ ಅವತಾರ ಪುರುಷರೇ ಕ್ರಮಾಗತವಾದಂತಹ ಸತ್ಯಪೂರ್ಣವಾದಂತಹ ನಿರಂತರವಾದ ಸಾಧನೆಯನ್ನ ಮಾಡಿದ್ದನ್ನು ನಾವು ಗಮನಿಸಿದಾಗ ಸಾಧನೆಯ ಮಹತ್ವ ನಮಗೆ ಅರ್ಥವಾಗುತ್ತದೆ. ಆದರೆ ಆ ಸಾಧನೆಯು ಕೂಡ ಕೆಲವು ಕಾಲದ ಬಳಿಕ ನಿಂತು ಹೋಗಿಬಿಡುತ್ತದೆ. ಹೇಳ್ತಾರೆ, ಆಗ ಮಾತ್ರವೇ ನಿಮಗೆ ಕರ್ತವ್ಯ ತ್ಯಾಗದ ಅಧಿಕಾರ, ಕರ್ಮ ತನಗೆ ತಾನೇ ನಿಮ್ಮನ್ನು ಬಿಟ್ಟು ತೊಲಗಿ ಹೋಗುತ್ತದೆ. ಕರ್ತವ್ಯ ತ್ಯಾಗ, ಕರ್ತವ್ಯ ಅಂದ್ರೆ ಇದನ್ನು ಮಾಡಬೇಕಾದ್ದು ಅನ್ನೋದು ಯಾವ್ದಿದೆಯೋ ಅದೆಲ್ಲ ಕರ್ತವ್ಯ. ತಂದೆ ತಾಯಿ ಸೇವೆ ಮಾಡೋದು ಅದು ಕರ್ತವ್ಯ, ಹೆಂಡತಿ ಮಕ್ಕಳನ್ನು ನೋಡಿಕೊಳ್ಳೋದು ಕರ್ತವ್ಯ. ಈ ಕರ್ತವ್ಯ ಬಿಟ್ಟು ಹೋಗುತ್ತದೆಯೇ ಅಂತ ಕೇಳಿದ್ರೆ, ನೀವು ಊಟ ಮಾಡೋದು ಬಿಟ್ರೆ ಅದು ಬಿಟ್ಟು ಹೋಗುತ್ತದೆ. ಊಟ ಮಾತ್ರ ಕಾಲಕಾಲಕ್ಕೆ ಬೇಕು, ತಂದೆ ತಾಯಿಗಳ ಸೇವೆಯ ಕರ್ತವ್ಯ ಕರ್ಮ ಅದನ್ನು ಮಾತ್ರ ಬಿಟ್ಟು ಬಿಡಬೇಕು, ಯಾಕಂತಂದ್ರೆ ಮೈಗಳತನ ಅಂತ ಅರ್ಥ ಆಗುತ್ತೆ ಅಲ್ಲಿಗೆ. ಆ ತರದ್ದಲ್ಲ ಇಲ್ಲಿ ಹೇಳಿದ್ದು. ಕರ್ಮ ಕರ್ತವ್ಯ ಕರ್ಮ ಕರ್ಮತ್ಯಾಗ ಅಂತಂದ್ರೆ ಆಧ್ಯಾತ್ಮಿಕ ಸಾಧನೆಗೋಸ್ಕರ ಯಾವ್ಯಾವ ಕರ್ಮಗಳನ್ನೆಲ್ಲ ಕೈಕೊಳ್ಳಲಾಗ್ತದೋ, ಮನಃಶುದ್ಧಿಗಾಗಿ ಯಾವ್ಯಾವ ಕರ್ಮಗಳನ್ನೆಲ್ಲ ಕೈಕೊಳ್ಳಲಾಗ್ತದೋ, ಸೇವಾ ಕಾರ್ಯ, ಬಡ ಜನರಿಗೆ ಅನ್ನದಾನ ಮಾಡತಕ್ಕಂತಹದ್ದು, ಆಸ್ಪತ್ರೆ ನಡೆಸುವಂತಹದ್ದು, ರಸ್ತೆ ಕಟ್ಟಿಸುವಂತಹದ್ದು, ಶಾಲಾ ಕಾಲೇಜುಗಳು ನಡೆಸುವಂತಹದ್ದು, ಮಕ್ಕಳಿಗೆಲ್ಲ ಬುದ್ಧಿ ಹೇಳುವಂತಹದ್ದು, ಇಂತಹ ಸೇವಾ ಕಾರ್ಯಗಳನ್ನೆಲ್ಲ ನಾವು ಕೈಕೊಂಡಿರ್ತೀವಿ. ಯಾಕಂದ್ರೆ ಆಧ್ಯಾತ್ಮಿಕ ಸಾಧನೆ ಅಂತನೋ ದೃಷ್ಟಿಯಿಂದ ಅವುಗಳೆಲ್ಲ ಬಿದ್ದು ಹೋಗ್ಬಿಡುತ್ತವೆ, ಅವುಗಳನ್ನೆಲ್ಲ ಮಾಡಬೇಕು ಅಂತ ಅನಿಸೋದಿಲ್ಲ. ಮಾಡದೇ ಇದ್ರೂ ಕೂಡ ಕರ್ತವ್ಯ ಚ್ಯುತಿ ಅಂತ ಆಗೋದಿಲ್ಲ, ದೋಷ ಅಂತ ಆಗೋದಿಲ್ಲ. ಅದು ಅದಕ್ಕೆ ಭಗವದ್ ಆನಂದ ಅಂತ ಹೇಳ್ತಕ್ಕಂತಹದ್ದು ಇವನನ್ನ ಆವರಿಸಿದೆ. ಆದ್ರಿಂದ ಇವನ ವ್ಯಕ್ತಿತ್ವ ಮಾತ್ರದಿಂದಲೇ ಸುತ್ತಮುತ್ತಲ ಎಲ್ಲ ಜನರು ಕೂಡ ಪಾವನರಾಗುತ್ತಾ ಇದ್ದಾರೆ. ಆದ್ರಿಂದ ಇವನು ಆ ರೀತಿಯ ಕಾರ್ಯಗಳನ್ನು ನಡೆಸಿಯೇ ಸೇವೆ ಮಾಡಬೇಕಾದಂತಹ ಅವಶ್ಯಕತೆ ಇಲ್ಲ. ಭಗವದ್ ಆನಂದವನ್ನು ಅನುಭವಿಸ್ತಾ ಅವನು ಪಾಡಿಗೆ ಇರತಕ್ಕಂತಹ ವ್ಯಕ್ತಿ ಇದಾನಲ್ಲ, ಅವನಿಂದ ಆಗತಕ್ಕಂತಹ ಸೇವೆಯೇ ಅತ್ಯಂತ ಉನ್ನತ ಮಟ್ಟದ ಸೇವೆ. ಈ ಸೇವೆಯಲ್ಲಿ ಎರಡು ಬಗೆಯ ಸಾರ್ಥಕತೆ ಇದೆ. ಒಂದು, ತನ್ನ ಅಂತರಂಗದಲ್ಲಿ ಆನಂದವನ್ನು ಅನುಭವಿಸ್ತಾ ಇರ್ತಾನೆ, ಸುತ್ತಮುತ್ತಲಿರುವವರೆಲ್ಲರೂ ಕೂಡ ಅದೇ ಆನಂದವನ್ನು ಅನುಭವಿಸ್ತಾ ಇರುವಂತೆ ಮಾಡ್ತಾನೆ. ಪ್ರತಿಯೊಂದು ಕರ್ಮದ ಉದ್ದೇಶವೇ ಆಗಲಿ, ಸಾಧನೆಯ ಉದ್ದೇಶವೇ ಆಗಲಿ, ಅಧ್ಯಯನದ ಉದ್ದೇಶವೇ ಆಗಲಿ, ಅದು ಆನಂದವನ್ನು ಅನುಭವಿಸುವುದಕ್ಕೆ ಹೊರತು ನಿರಾನಂದವನ್ನು ಅನುಭವಿಸುವುದಕ್ಕೋಸ್ಕರ ಅಲ್ಲ. ಇಂಥ ಆನಂದವನ್ನು ಅನುಭವಿಸುವ ಸಂದರ್ಭದಲ್ಲಿ ಬಾಕಿ ಉಳಿದ ಕರ್ತವ್ಯ ಕರ್ಮಗಳು ಅಂತಿರತಕ್ಕಂಥವು ತನ್ನಷ್ಟಕ್ಕೆ ಬಿಟ್ಟು ಹೋಗುತ್ತವೆ ಅಂತಲೂ ಮಾತನ್ನು ಹೇಳ್ತಾರೆ. ಆಗ ಕೇವಲ ರಾಮನಾಮವನ್ನೋ ಹರಿನಾಮವನ್ನೋ ಅಥವಾ ಬರೀ ಓಂಕಾರವನ್ನೋ ಜಪಿಸಿದರೆ ಸಾಕು. ಆಮೇಲೆ ಇನ್ನೊಂದು, ಗಾಯತ್ರಿ ಜಪವನ್ನು ಎಲ್ಲಿವರೆಗೆ ಮಾಡಬೇಕು ಅಂತನೋ ಒಂದು ಪ್ರಶ್ನೆ ಎದ್ದಿತ್ತು ಅಂತ ಹೇಳಿದ್ರೆ ಅದಕ್ಕೆ ಉತ್ತರ ಇಲ್ಲಿದೆ. ಗಾಯತ್ರಿ ಮಂತ್ರವನ್ನು ನಾವು ಜಪಿಸುವುದು ಸಾಯಂ ಸಂಧ್ಯಾ, ಪ್ರಾತಃ ಸಂಧ್ಯಾ ಮತ್ತು ಮಾಧ್ಯಾಹ್ನಿಕ, ಈ ರೀತಿಯಲ್ಲಿ ಸಂಧ್ಯಾ ಕಾಲದಲ್ಲಿ, ಪ್ರಶಸ್ತವಾದ ಕಾಲದಲ್ಲಿ ಸಂಧ್ಯಾ ವಂದನೆ ಮಾಡತಕ್ಕಂತಹದ್ದು. ಈ ಸಂಧ್ಯಾ ವಂದನೆ ಅಂತ ಹೇಳ್ತಕ್ಕಂತಹದ್ದು ಒಂದು ಬಗೆಯ ಕರ್ಮಯೋಗ. ಅದರೊಳಗೆ ಗಾಯತ್ರಿ ಮಂತ್ರದ ಉಚ್ಚಾರ ಅಂತ ಹೇಳ್ತಕ್ಕಂತಹದ್ದು ನಿಜವಾದ ಸಾಧನೆ. ಈ ಸಂಧ್ಯಾ ಕಾಲದಲ್ಲಿಯೇ ಆಗಬೇಕು. ಯಾವುದು ಸಂಧ್ಯಾ ವಂದನೆ ಅಂತ ಹೇಳ್ತಕ್ಕಂತಹದ್ದು ಅಂತ ಹೇಳಿದಾಗ, ಈ ಸಂಧ್ಯಾ ಕಾರ್ಯ ಅಂತ ಹೇಳ್ತಕ್ಕಂತಹದ್ದು, ಸಂಧ್ಯಾ ವಂದನ ಕಾರ್ಯ ಅಂತ ಹೇಳ್ತಕ್ಕಂತಹದ್ದು ಯಾವಾಗ ನಿಂತು ಹೋಗುತ್ತದೆ ಅಂತಂದ್ರೆ, ಅದು ಗಾಯತ್ರಿ ಲಯ ಹೊಂದುತ್ತದೆ. ಅಂತಂದ್ರೆ ಗಾಯತ್ರಿ ಮಂತ್ರವನ್ನು ಉಚ್ಚರಿಸಿದಂತಹ ಮುಹೂರ್ತವೇ ಅವನಿಗೆ ಸಂಧ್ಯಾಕಾಲವೇ ಆಗಿರ್ತದೆ, ಸಂಧ್ಯಾಕಾಲವೇ ಆಗಿರ್ತದೆ. ಸಂಧ್ಯಾಕಾಲ ಪ್ರಶಸ್ತವಾದ ಕಾಲ ಯಾತಕ್ಕೆ ಅಂತ ಹೇಳಿದ್ರೆ, ಅದು ಮನಸ್ಸನ್ನ ಸಮತ್ವಕ್ಕೆ ತಂದು ನಿಲ್ಲಿಸಿಬಿಡ್ತದೆ. ಎಂಥ ಬಿರುಗಾಳಿ ಬೀಸ್ತಾ ಇದ್ರು ಸಂಜೆ ಹೊತ್ತಿಗೆ, ಅದು ಆ ಸಂಧಿ ಕಾಲದಲ್ಲಿ, ಸಂಧ್ಯಾಕಾಲ ಅಂತ ಒಂದೇನಿದೆಯೋ, ಸೂರ್ಯ ಮುಳುಗುವ ಕಾಲ, ಆ ಕಾಲದ ಹೊತ್ತಿಗೆ ಕೆಲವು ನಿಮಿಷಗಳ ಕಾಲ ಅಂತಹ ಬಿರುಗಾಳಿಯು ನಿಂತು ಹೋಗಿಬಿಟ್ಟಿರ್ತದೆ. ಸಮುದ್ರದಲ್ಲಿ ಅಲೆಗಳೆಲ್ಲ ಕಡಿಮೆ ಆಗಿಬಿಟ್ಟಿರ್ತವೆ. ಇಡೀ ಪ್ರಕೃತಿಯೇ ಶಾಂತವಾಗಿರುತ್ತದೆ. ಮಧ್ಯಾಹ್ನ 12 ಗಂಟೆ ಹೊತ್ತಿಗೂ ಕೂಡ ನೀವು ಆ ಬಗೆಯ ಶಾಂತಿಯನ್ನು ಕಾಣಬಹುದು. ಮುಖ್ಯವಾಗಿ ಹರಿಯುವ ಸರೋವರದಲ್ಲಿ ಇರತಕ್ಕಂಥ ಅರೆಗಳೆಲ್ಲ ನಿಂತು ಹೋಗಿಬಿಟ್ಟಿರುತ್ತವೆ. ಗಾಳಿ ಕೂಡ 12 ಗಂಟೆ ಹೊತ್ತಿಗೆ ಬಿರುಗಾಳಿ ಬೀಸಿ ಮನೆ ಒಂದು ಬಿದ್ದೋಯಿತು ಅಂತ ವರ್ತಮಾನ ಇವತ್ತಿನವರೆಗೂ ಇಲ್ಲ. ಯಾತಕ್ಕೆ 12 ಗಂಟೆ ಹೊತ್ತಿಗೆ ಆ ಬಿರುಗಾಳಿ ಬೀಸದೇ ಇಲ್ಲ. ಇದರಿಂದ ಏನ್ ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ಪ್ರಕೃತಿ ಮಾತೆ ಅಂತ ಹೇಳತಕ್ಕಂಥವಳು ಅತ್ಯಂತ ಸಮಾಧಾನ ಶಿಥಿಲಾಗಿರ್ತಾಳೆ. ಆ ಸಂದರ್ಭವನ್ನು ನಾವು ನಮ್ಮ ಸಾಧನೆಯನ್ನು ಉಪಯೋಗಿಸಿಕೊಳ್ಬೇಕು ಅಂತ. ಅಂತಹ ಸಂಧ್ಯಾಕಾಲ ಅಂತ ಹೇಳ್ತಕ್ಕಂಥದ್ದು ಈ ಗಾಯತ್ರಿ ಮಂತ್ರದಲ್ಲಿ ಲಯ ಹೊಂದುತ್ತದೆ ಅಂದ್ರೆ ಏನರ್ಥ? ಗಾಯತ್ರಿ ಮಂತ್ರವನ್ನು ಉಚ್ಚರಿಸಿದ ಮಾತ್ರಕ್ಕೆ ಸುತ್ತಮುತ್ತ ಎಲ್ಲೆಲ್ಲೂ ಪರಮ ಶಾಂತಿಯುತವಾದಂತಹ ವಾತಾವರಣ ನಿರ್ಮಾಣವಾಗುತ್ತದೆ ಅಂತ. ಈ ರೀತಿಯಲ್ಲಿ ಗಾಯತ್ರಿ ಮಂತ್ರದಲ್ಲಿ ಲಯಗೊಂಡಂತಹ ಆ ಸಂಧ್ಯೆ ಮತ್ತೇನಾಗ್ತಾಳೆ, ಆ ಗಾಯತ್ರಿ ಅಂತ ಹೇಳ್ತಕ್ಕಂಥವಳು ಕೂಡ ಲಯವಾಗ್ತಾಳೆ. ಎಲ್ಲಿ ಅಂತಂದ್ರೆ ಓಂಕಾರದಲ್ಲಿ. ಓಂ ಭೂರ್ಭುವಸ್ವ ಓಂ ದತ್ ಸವಿತೃವರೇಣ್ಯಂ ಭರ್ಗೋ ದೇವಸ್ವಿ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್ ಅಂತನ್ನು ಹೇಳುವಾಗ ಓಂಕಾರ ಅಂತ ಹೇಳ್ತಕ್ಕಂಥದ್ದು ಪ್ರಧಾನ. ಪ್ರತಿಯೊಬ್ಬರಿಗೂ ಕೂಡ ಯಾರ್ಯಾರಿಗೆ ಮಂತ್ರ ದೀಕ್ಷೆ ಸಿಕ್ಕಿದೆಯೋ ಅವರಿಗೆಲ್ಲರಿಗೂ ಕೂಡ ಈ ಓಂಕಾರದ ಒಂದು ಉಪದೇಶ ಆಗಿದ್ದೇ ಇರುತ್ತದೆ. ಎಲ್ಲೋ ಸಂಪ್ರದಾಯಸ್ಥ ಸನ್ಯಾಸಿಗಳು ಕೆಲವರು ಸ್ತ್ರೀಯರಿಗೆ ಮಂತ್ರೋಪದೇಶವನ್ನು ಮಾಡುವಾಗ ಓಂಕಾರವನ್ನು ಕೊಡಬಾರದು ಅಂತನ್ನುವ ಕಾರಣದಿಂದ ಅಂ ನಾರಾಯಣಾಯ ನಮಃ ಅಂತ ಓಂಕಾರವನ್ನು ಕೊಡದೆ ಅಂಕಾರವನ್ನು ಕೊಡ್ತಾರೆ. ಈ ತರದೆಲ್ಲ ಕ್ರಮ ಇದೆ. ಅದು ಅವರಿಗೆ ಸಂಬಂಧಪಟ್ಟ ವಿಚಾರ. ಇಲ್ಲಿ ಓಂಕಾರ ಅಂತ ಹೇಳ್ತಕ್ಕಂಥ ಅದು ಮೂಲಭೂತವಾಗಿ ಇರುತ್ತದೆ. ಹೇಗೆ ಗಾಯತ್ರಿ ಮಂತ್ರದಲ್ಲಿ ಓಂಕಾರ ಅಂತ ಹೇಳ್ತಕ್ಕಂಥದ್ದು ಇದ್ದು ಆ ಗಾಯತ್ರಿ ಜಪ ಅಂತ ಹೇಳ್ತಕ್ಕಂಥದ್ದು ಪರಿಣತಿಯನ್ನು ಪಡೆದಾಗ ಓಂಕಾರದಲ್ಲಿ ಅದು ಲಯಗೊಳ್ಳುತ್ತದೋ, ಹಾಗೇನೇ ಯಾರ್ಯಾರಿಗೆ ಯಾವ್ಯಾವ ಮಂತ್ರಗಳೆಲ್ಲ ಅವರವರ ಗುರುಗಳಿಂದ ಸಿಕ್ಕಿದೆಯೋ ಆ ಮಂತ್ರಗಳು ಕೂಡ ಗಾಯತ್ರಿಯಂತೆ ಓಂಕಾರದಲ್ಲಿ ಲಯವಾಗುತ್ತವೆ. ಓಂಕಾರದಲ್ಲಿ ಲಯವಾಯಿತು ಅಂತಂದ್ರೆ ಇನ್ನೇನು ಉಳಿತಲ್ಲಿ ಅಂತ ಹೇಳಿದ್ರೆ ಪರಮಾತ್ಮನೇ ಉಳಿದಾಗಿ. ಓಂಕಾರವೇ ಪರಮಾತ್ಮ, ಇದನ್ನು ನೆನಪಿಟ್ಕೊಳ್ಬೇಕು. ಓಂ ಅಂತ ಒಂದ್ಸರ್ತಿ ನಾವು ಉಚ್ಚರಿಸಿದಾಗ ಸಾಕ್ಷಾತ್ ಪರಬ್ರಹ್ಮವನ್ನೇ, ಪರಬ್ರಹ್ಮದೊಂದಿಗೆ ಸಕಲ ಅವತಾರ ಪುರುಷರನ್ನೂ ಕೂಡ ಸಂಸ್ತುತಿ ಮಾಡಿದಂತಾಯಿತು ಅಂತ ನೀವು ದೃಢವಾಗಿ ಭಾವಿಸಬಹುದು. ಆದರೆ ಆ ಓಂಕಾರದ ಬಗ್ಗೆ ಇರತಕ್ಕಂತಹ ಭಾವನೆಯನ್ನು ನಾವು ಬಲಗೊಳಿಸಿಕೊಳ್ಳಿಲ್ಲ. ಆದ್ರಿಂದ ಆ ಓಂ ಅಂತ ಹೇಳಿದ್ರೆ ಬರೀ ಒಂದು ಶಬ್ದವಾಗಿದೆ ನಮ್ಮ ಪಾಲಿಗೆ. ತಸ್ಯ ವಾಚಕ ಪ್ರಣವ ಅಂತ ರಾಜಯೋಗದಲ್ಲಿ ಆ ಓಂಕಾರದ ಕುರಿತಾಗಿ ಹೇಳಲಾಗಿದೆ. ತಸ್ಯ ಆ ಪರಮಾತ್ಮನ ವಾಚಕ ಹೆಸರು ಪ್ರಣವ. ಪ್ರಣವ ಅಂದ್ರೆ ಓಂಕಾರ, ಓಂಕಾರವೇ ಆ ಪರಮಾತ್ಮನ ಹೆಸರು. ಬಾಕಿ ಉಳಿದ ಎಲ್ಲ ಮಂತ್ರಗಳು ಕೂಡ ಉತ್ಪನ್ನವಾದದ್ದು ಈ ಓಂಕಾರದಿಂದಲೇ. ಆದ್ರಿಂದಲೇನೆ ಜಪ ಮಾಡ್ತಾ ಮಾಡ್ತಾ ಮಾಡ್ತಾ ಆ ಜಪದ ಇತರ ಅಂಶಗಳು ಅಂದ್ರೆ ಯಾವ ಬೀಜ ಮಂತ್ರ ಇಷ್ಟ ದೇವತೆಯ ನಾಮ ಇವೆಲ್ಲವೂ ಕೂಡ ಆ ಓಂಕಾರದಲ್ಲಿ ಲಯವಾಗುತ್ತದೆ. ಓಂಕಾರದಲ್ಲಿ ಲಯವಾದಾಗ ನಮಗೆ ಒಂದೋ ಭಾವ ಸಮಾಧಿ, ಇಲ್ಲದಿದ್ರೆ ಸವಿಕಲ್ಪ ಸಮಾಧಿ ಇತ್ಯಾದಿ ವಿಶಿಷ್ಟವಾದಂತಹ ಸಮಾಧಿ ಸ್ಥಿತಿಗಳು ಒದಗುತ್ತವೆ. ಮನಸ್ಸು ಅತ್ಯಂತ ಸಮಾಧಾನ ಸ್ಥಿತಿಯಲ್ಲಿ ಸಮಸ್ಥಿತಿಯಲ್ಲಿ ಇರುತ್ತದೆ. ಮನಸ್ಸು ಸಮಸ್ಥಿತಿಯಲ್ಲಿ ಇದ್ದಾಗಲೇ ಪರಮಾನಂದ ಅಂತ ಇರತಕ್ಕಂತಹದ್ದು ಪ್ರಾಪ್ತವಾಗುವುದು. ನಿದ್ರೆ ಕಣ್ಣಲ್ಲಿ ಮನಸ್ಸು ಸಮಾಧಾನದಿಂದ ಇರುತ್ತದೆ. ಅಥವಾ ಸುಷುಪ್ತಿ ಗಾಢವಾದಂತಹ ನಿದ್ರೆ, ಅದನ್ನು ನಾವು ಉದಾಹರಣೆಯಾಗಿ ಕೊಡಬಹುದು. ಅದು ಉದಾಹರಣೆ, ಅದೇ ಸಮಾಧಿ ಅಲ್ಲ. ನಿದ್ರಾ ಸಮಾಧಿ ಸ್ಥಿತಿ ಅಂತಿದೆ, ಎಲ್ಲರೂ ಆ ಬಗೆಯ ಸಮಾಧಿಯನ್ನು ಹೊಂದುತ್ತಾ ಇದ್ದಾರೆ. ಆ ಬಗೆಯ ಸಮಾಧಿಯನ್ನು ಪ್ರತಿಯೊಂದು ಎಲ್ಲರಿಗೂ ಕೊಟ್ಟಿದ್ದಾನೆ ಭಗವಂತ. ಆದರೆ ಅದು ನಿಜವಾದ ಸಮಾಧಿ ಅಲ್ಲ. ಈ ನಿಜವಾದ ಸಮಾಧಿಗೆ ಅದೊಂದು ಉದಾಹರಣೆಯಾಗಿ ಕೊಡಬಹುದು. ಆ ಒಂದು ಸುಷುಪ್ತಿ ಸ್ಥಿತಿಯಲ್ಲಿ ಮನಸ್ಸು ಹೇಗೆ ಅತ್ಯಂತ ಸಮಸ್ಥಿತಿಯಲ್ಲಿ ಇದ್ದು ಬೆಳಿಗ್ಗೆ ಎದ್ದಾಗ ಅಥವಾ ಅಂತಹ ಗಾಢವಾದ ನಿದ್ರೆಯಿಂದ ಎದ್ದಾಗ ನಾನು ಬಹಳ ಆನಂದವಾಗಿದ್ದೆ, ಬಹಳ ಚೆನ್ನಾಗಿ ನಿದ್ರೆ ಬಂದಿತ್ತು, ಬಹಳ ಆನಂದವಾಗಿದ್ದೆ ಅನ್ನುವ ಮಾತನ್ನು ಪ್ರತಿಯೊಬ್ಬನು ಆಡ್ತಾನೆ. ಆ ಆನಂದ ಎಲ್ಲಿಂದ ಬಂತು? ಅದು ಆ ನಿದ್ರಾ ಸ್ಥಿತಿಯಲ್ಲಿ ಸಮತ್ವ, ಸಮತ್ವಂ ಬ್ರಹ್ಮ, ಬ್ರಹ್ಮ ಅವನು ಸಮತ್ವ, ಅವನು ಸಮ, ಸಮಂ ಬ್ರಹ್ಮ, ಅಂಥ ಬ್ರಹ್ಮದ ಒಂದು ಅನುಭವ ಆಗಿರುತ್ತದೆ. ಆದರೆ ಒಂದು ಪರದೆ ಅಲ್ಲಿ ಅಡ್ಡವಾಗಿರುತ್ತದೆ. ಆ ಪರದೆಯ ಒಳಗಡೆ ಪರಬ್ರಹ್ಮ, ಪರದೆಯ ಇತ್ತ ಕಡೆ ಜೀವಾತ್ಮ. ಆದ್ರಿಂದಲೇನೆ ಅವನು ಆನಂದವಾಗಿದೆ, ಆನಂದವಾಗಿತ್ತು, ನಿದ್ರೆ ಬಹಳ ಚೆನ್ನಾಗಿತ್ತು ಅಂತ ಹೇಳಿದ್ರು ಕೂಡ ಏನು ಗೊತ್ತಾಗಲಿಲ್ಲ, ಬಹಳ ಆನಂದವಾಗಿತ್ತು, ಏನು ಗೊತ್ತೇ ಆಗಲಿಲ್ಲ ಅಂತ ಹೇಳ್ತಾನಲ್ಲ. ಆ ಏನು ಗೊತ್ತೇ ಆಗಲಿಲ್ಲ ಅಂತ ಹೇಳುವಂತಹದ್ದು ಅವನ ಅಜ್ಞಾನಾವಸ್ಥೆಯನ್ನು ಸೂಚಿಸುತ್ತದೆ. ಆದ್ರಿಂದಲೇನೆ ನಿದ್ರೆಯಿಂದ ಹೊರಕ್ಕೆ ಬಂದ ಮನುಷ್ಯ ಅವನು ಮೂರ್ಖನಾಗಿದ್ದ ಪಕ್ಷದಲ್ಲಿ ನಿದ್ರೆಯಿಂದ ಹೊರಕ್ಕೆ ಬಂದ ಮೇಲೂ ಕೂಡ ಅವನು ಮೂರ್ಖನಾಗಿಯೇ ಉಳಿತಾನೆ. ಆದರೆ ಯೋಗಿಗಳು ಆ ಸುಷುಪ್ತಿಯೋಪಾದಿಯಲ್ಲಿರುವಂತಹ ಸಮಾಧಿ ಸ್ಥಿತಿಗೆ ಎಚ್ಚರವಾಗಿ ಪ್ರವೇಶಿಸ್ತಾರೆ. ಅಲ್ಲಿಂದ ಹಿಂದಿರುಗುವಾಗ ಸಂತನಾಗಿ ಹಿಂದಿರುಗುತ್ತಾನೆ. ಸ್ವಾಮಿ ವಿವೇಕಾನಂದ ಹೇಳಿದಂತಹ ಮಾತಿದು, ಮೂರ್ಖನೊಬ್ಬ ಸುಷುಪ್ತಿಯೊಂದಿ ಒಳಗೆ ಪ್ರವೇಶ ಮಾಡಿದ್ರೆ ಹೊರಗಡೆ ಬರುವಾಗಲೂ ಮೂರ್ಖನಾಗಿರ್ತಾನೆ. ಅದೇ ಮೂರ್ಖ ಸಾಧನೆಯ ಮೂಲಕ ಆ ಸಮಾಧಿ ಸ್ಥಿತಿಯನ್ನು ತಲುಪಿದಾಗ ಅಲ್ಲಿಂದ ಹೊರಬರುವಾಗ ಅವನು ಸಂತನಾಗಿ ಪರಿವರ್ತನೆ ಹೊಂದಿರ್ತಾನೆ. ಒಳಗೆ ಪ್ರವೇಶ ಮಾಡುವಾಗ ಮೂರ್ಖ, ಹೊರಗೆ ಬರುವಾಗ ಸಂತ. ಇಂತಹ ಒಂದು ಅದ್ಭುತವಾದಂತಹ ಸ್ಥಿತಿ ಬರ್ತದೆ ಆ ಓಂಕಾರದ ಅನುಭವ ಆದಾಗ. ಆ ಓಂಕಾರದ ನಾದವೇ ಅನಾಹತ ಧ್ವನಿ, ಅದು ಯೋಗಿಗಳಲ್ಲಿ ತನ್ನಷ್ಟಕ್ಕೆ ಕೇಳೋದಕ್ಕೆ ಪ್ರಾರಂಭ ಆಗುತ್ತದೆ. ಅದು ಮನೋಹರವಾದಂತಹ ಆನಂದದಾಯಕವಾದಂತಹ ಧ್ವನಿ. ಆ ಧ್ವನಿ ಕೇಳಿತು ಅಂತ ಹೇಳಿದ್ರೆ ಇನ್ನು ಭಗವತ್ ಸಾಕ್ಷಾತ್ಕಾರಕ್ಕೆ ಬಹಳ ಹೊತ್ತಿಲ್ಲ ಅಂತ ಅರ್ಥ ಅಂತ ಎಲ್ಲರೂ ಒಪ್ತಾ ಇದ್ದಾರೆ. ಹೀಗೆ ಇಂತಹ ಪರಮಾದ್ಭುತವಾದ ಓಂಕಾರದಲ್ಲಿ ನಮ್ಮ ಮಂತ್ರ ಅಂತ ಹೇಳ್ತಕ್ಕಂತಹದ್ದು ಲಯವಾಗುತ್ತದೆ ಅಂತ ಮಾತನಲ್ಲಿ ಶ್ರೀರಾಮಕೃಷ್ಣ ಹೇಳ್ತಾ ಇದ್ದಾರೆ. ಮಾಸ್ಟರ್ ಮಾಷಿಯ ಅದನ್ನು ಕೇಳ್ತಾ ಇದ್ದವನು ಹಾಗೆ ಸುತ್ತ ಮುತ್ತ ಕಣ್ಣು ಹಾಯಿಸ್ತಾ ನೋಡ್ತಾ ನೋಡ್ತಾ ತನಗೆ ತಾನೇ ಹೇಳಿಕೊಳ್ತಾ ಇದ್ದಾನೆ, ಎಂಥ ರಮ್ಯವಾದ ಸ್ಥಳ ಇದು, ಈ ದಕ್ಷಿಣೇಶ್ವರದ ಈ ಸಂತ ಕುಳಿತಿರುವಂತಹ ಈ ಕೋಣೆ, ಕೋಣೆಯ ಸುತ್ತಮುತ್ತ ಪರಿಸರ ಎಂಥ ಅದ್ಭುತವಾದಂತಹ ರಮ್ಯ ಸ್ಥಳ ಇದು, ಎಂಥ ಮೋಹಕ ವ್ಯಕ್ತಿ ಇವರು, ಎಂಥ ಅಮೃತೋಪಮ ಮಾತುಗಳು ಇವರ ಬಾಯಿಯಿಂದ, ಈ ಸ್ಥಳವನ್ನು ಬಿಟ್ಟು ಕದಲಲೇ ಮನಸ್ಸಾಗುತ್ತಿಲ್ಲ. ಕೆಲವು ನಿಮಿಷಗಳಾದ ನಂತರ ಅವನಿಗೆ ಒಂದು ಯೋಚನೆ ಬಂತು. ಮೊದಲು ನಾನೆಲ್ಲಿಗೆ ಬಂದಿದ್ದೇನೆ ಅಂತ ಅನ್ನೋದನ್ನ ನೋಡಿಕೊಂಡು ಬಂದು ಅನಂತರ ಇಲ್ಲಿಗೆ ಬಂದು ಕುಳಿತುಕೊಳ್ತೇನೆ ಅಂತ ಈ ಯೋಚನೆ ಬಂತು ಅವನಿಗೆ. ಬಂದವನು ನೇರವಾಗಿ ಶ್ರೀರಾಮಕೃಷ್ಣ ಕೋಣೆಗೆ ಹೋದ್ರಿಂದ ಸುತ್ತಮುತ್ತ ಆ ಭವ್ಯವಾದಂತಹ ಕಾಳೀ ದೇವಾಲಯ ಸುತ್ತಮುತ್ತ ಜನ ಭಕ್ತಾದಿಗಳು ಮಂಗಳಾರತಿ ಕಾಲ ಅದು ಸಂಧ್ಯಾಕಾಲ. ಆದ್ರಿಂದ ಆ ಸುತ್ತಮುತ್ತಲ ಪರಿಸರವನ್ನು ಒಮ್ಮೆ ಚೆನ್ನಾಗಿ ನೋಡಿಕೊಂಡು ಮತ್ತೆ ಇವರ ಮಾತನ್ನು ಕೇಳೋದಕ್ಕೆ ಬರೋಣ ಅಂತ ಒಂದು ಆಲೋಚನೆ ಬಂತಂತೆ ಅವನ ತಲೆಯೊಳಗೆ. ತನ್ನ ಸ್ನೇಹಿತನಾದಂತಹ ಸೀಧುವನ್ನ ಒಡಗೂಡಿಕೊಂಡು ಮಾಸ್ಟರ್ ಮಹಾಶಯ ಕೊಠಡಿಯಿಂದ ಹೊರಕ್ಕೆ ಬಂದನೋ ಇಲ್ವೋ ಅಷ್ಟರಲ್ಲಿ ಶಂಖ, ಗಂಟೆ, ಜಾಗಟೆ, ತಾಳ, ನಗಾರಿ ಇವುಗಳಿಂದ ಹೊರಹೊಮ್ಮತಾ ಇದ್ದಂತಹ ಸಾಯಂ ಮಂಗಳಾರತಿಯ ಮಧುರ ನಿನಾದ ದೇವಾಲಯದಿಂದ ಕೇಳಿಬರ್ತದೆ. ದಕ್ಷಿಣ ಅಂಚಿನಲ್ಲಿದ್ದಂತಹ ನಹಬತ್ ಖಾನೆಯಿಂದಲೂ ಇಂಪಾದ ವಾದ್ಯ ಘೋಷ ಹೊಮ್ಮಿ ಬರಲಾರಂಭಿಸುತ್ತದೆ. ಆ ಶಬ್ದ ತರಂಗಗಳೆಲ್ಲ ಭಾಗೀರಥಿಯ ವಕ್ಷಸ್ಥಲದ ಮೇಲೆ ತೇಲಿ ತೇಲಿ ಮುಂದುವರಿದು ಕೊನೆಗೆ ಎಲ್ಲೋ ಬಹುದೂರದಲ್ಲಿ ಲಯವಾಗುವಂತೆ ತೋರಿ ಬರಲಾರಂಭಿಸುತ್ತವೆ. ಕುಸುಮಗಳ ವಾಸನೆಯನ್ನ ಹೊತ್ತಿರುವ ವಸಂತ ಋತುವಿನ ಮಂದ ಮಾರುತ ಬೀಸಲಾರಂಭಿಸುತ್ತದೆ. ಚಂದ್ರ ಆಗತಾನೆ ಉದಯವಾಗಲಾರಂಭಿಸಿದ್ದಾನೆ. ಪ್ರಕೃತಿ ಮನುಷ್ಯ ಇಬ್ಬರು ಸಹಕರಿಸಿ ಭಗವಂತನ ಸಾಯಂ ಮಂಗಳಾರತಿಗೆ ಸನ್ನದ್ಧರಾಗುತ್ತಾ ಇದ್ದಾರೆ ಅನ್ನುವಂತೆ ತೋರಿ ಬರಲಾರಂಭಿಸಿತು ನಮ್ಮ ಮಾಸ್ಟರ್ ಮಹಾಶಯನಿಗೆ. ದ್ವಾದಶ ಶಿವ ದೇವಾಲಯಗಳಲ್ಲೂ ಕೂಡ ಭವತಾರಿಣಿ ದೇವಾಲಯದಲ್ಲೂ ಕೂಡ ನಡೆದಂತಹ ಮಂಗಳಾರತಿಯನ್ನು ನೋಡಿ ಮಾಸ್ಟರ್ ಮಹಾಶಯನಿಗೆ ಪರಮಾನಂದವಾಯಿತು. ಅವರಿಬ್ಬರು ಪರಮಹಂಸರ ಕೊಠಡಿಯ ಕಡೆಗೆ ಈಗ ಹಿಂತಿರುಗುತ್ತಾ ಇದ್ದಾರೆ. ಬರ್ತಾ ಇರುವಾಗ ಸಿದ್ದೇಶ್ವರ ಸಿಧು ಮಾಸ್ಟರಿಗೆ ಹೇಳ್ತಾನೆ, ರಾಣಿ ರಾಸಮಣಿಯ ದೇವಾಲಯ ಅಂತನ್ನೋದಿದೆ, ಇಲ್ಲಿ ನಿತ್ಯ ಪೂಜೆ ನಡೀತದೆ, ಅನೇಕ ಅತಿಥಿಗಳ ಭಿಕ್ಷುಕರ ಸೇವೆ ನಡೀತದೆ ಅಂತ. ಪರಮಹಂಸರ ಕೊಠಡಿಯ ಹತ್ತಿರ ಬಂದು ನೋಡಿದರೆ ಬಾಗಿಲು ಮುಚ್ಚಿದೆ. ಒಳಗಡೆ ಇದ್ದ ಭಕ್ತರೆಲ್ಲ ಆಗ್ತಾನೆ ಆ ಅಮೃತ ವಾಕ್ಯಗಳನ್ನು ಸವಿದು ಹಿಂತಿರುಗಿದ್ದಾರೆ. ಆದ್ರಿಂದ ಶ್ರೀರಾಮಕೃಷ್ಣ ಒಳಗಡೆ ಕುಳಿತಿದ್ದಾರೆ, ಬಾಗಿಲು ಮುಚ್ಚಿದೆ. ಈಗ ತಾನೇ ಕೆಲಸದವಳು ಬಂದು ಧೂಪ ಹಾಕಿದ್ದಾಳೆ. ಬೃಂದೆ ಅಂತನ್ನುವ ಸೇವಕಿ ಬಂದು ಬಾಗಿಲ ಹತ್ರ ನಿಂತಿದ್ದಾಳೆ. ಒಳ್ಳೆ ಮನೆತನದ ಮನುಷ್ಯನಾದಂತಹ ಮಾಸ್ಟರ್ ಮಹಾಶಯ ಏಕಾಏಕಿ ಕೊಠಡಿಯನ್ನ ಪ್ರವೇಶಿಸುವುದಕ್ಕೆ ಹಿಂಜರಿದು ಆ ಬ್ರಂದಿಯನ್ನ ಕೆಲಸದಾಕಿಯನ್ನ ಕೇಳ್ತಾನೆ, ಸಾಧುಗಳು ಒಳಗಿರುವರೇ? ಬ್ರಂದೆ ಹೇಳ್ತಾಳೆ, ಹೌದು ಒಳಗಿದ್ದಾರೆ. ಮಾಸ್ಟರ್ ಮಹಾಶಯ ಹೇಳ್ತಾನೆ, ಇವರು ಇಲ್ಲಿ ಎಷ್ಟು ಕಾಲದಿಂದ ಇದ್ದಾರೆ? ಬೃಂದೆ ಹೇಳ್ತಾಳೆ, ಬಹಳ ಕಾಲದಿಂದ. ಮಾಸ್ಟರ್ ಕೇಳ್ತಾನೆ, ಒಳ್ಳೆಯದು, ಇವರೇನು ಬಹಳವಾಗಿ ಗ್ರಂಥಗಳನ್ನೇನಾದರೂ ಓದ್ತಾ ಇದ್ದಾರೋ? ಬೃಂದೆ ಹೇಳ್ತಾಳೆ, ಗ್ರಂಥಗಳೇ ಎಲ್ಲ ಇವರು ಬಾಯಲ್ಲೇ. ಮಾಸ್ಟರ್ ಮಹಾಶಯ ಆಗತಾನೆ ತನ್ನ ವಿಶ್ವವಿದ್ಯಾಲಯದ ವ್ಯಾಸಂಗ ಮುಗಿಸಿ ಬಂದಿದ್ದ. ಪರಮಹಂಸರು ಗ್ರಂಥಗಳನ್ನ ಏನೂ ಓದೋದೇ ಇಲ್ಲ ಅನ್ನೋದನ್ನ ಕೇಳಿ ಬಹಳ ಆಶ್ಚರ್ಯಪಟ್ಟ. ಮಾಸ್ಟರ್ ಹೇಳ್ತಾನೆ, ಬಹುಶಃ ಈಗ ಅವರು ಸಾಯಂ ಜಪತಪಾದಿಗಳಲ್ಲಿ ತೊಡಗಿರಬಹುದು ಅಲ್ವೇ? ಈಗ ನಾವು ಒಳಕ್ಕೆ ಹೋಗಬಹುದೇ? ದಯವಿಟ್ಟು ಸಮಾಚಾರ ತಿಳಿಸಿ ಬರ್ತೀರಾ? ಬೃಂದೆ ಹೇಳ್ತಾಳೆ, ನೀವು ಒಳಕ್ಕೆ ಹೋಗಿ ಒಂದ್ ಕಡೆ ಕುಳಿತುಕೊಳ್ಳಿ. ಆಗ ಅವರಿಬ್ಬರು ಸ್ನೇಹಿತರು ಕೊಠಡಿಯನ್ನ ಪ್ರವೇಶಿಸಿ ನೋಡ್ತಾರೆ, ಅಲ್ಲಿ ಬೇರೆ ಯಾರೂ ಇಲ್ಲ. ಪರಮಹಂಸರೊಬ್ಬರು ಮಾತ್ರವೇ ಮಂಚದ ಮೇಲೆ ಕುಳಿತುಕೊಂಡಿದ್ದಾರೆ. ಕೊಠಡಿಗೆ ಧೂಪ ಹಾಕಿದೆ, ಕಿಟಕಿ ಬಾಗಿಲುಗಳೆಲ್ಲ ಮುಚ್ಚಿವೆ. ಕೊಠಡಿಯನ್ನು ಪ್ರವೇಶಿಸಿದೊಡನೆಯೇ ಮಾಸ್ಟರ್ ಅವರಿಗೆ ಪ್ರಣಾಮ ಮಾಡ್ತಾನೆ. ಶ್ರೀರಾಮಕೃಷ್ಣರು ಸಂಜ್ಞೆ ಮಾಡ್ತಾರೆ. ಅವರ ಸಂಜ್ಞಾನುಸಾರ ಮಾಸ್ಟರ್ ಮತ್ತು ಸಿಧು ನೆಲದ ಮೇಲೆ ಕುಳಿತುಕೊಳ್ತಾರೆ. ಪರಮಹಂಸರು ಅವ್ರನ್ನ ಈಗ ಕೇಳ್ತಾ ಇದ್ದಾರೆ, ಎಲ್ಲಿದ್ದೀರಿ, ಏನು ಕೆಲಸ? ವರಾಹನಗರಕ್ಕೆ ಬಂದಿದ್ದೀರಾ? ಏನು ಉದ್ದೇಶ ಇತ್ಯಾದಿ. ಮಾಸ್ಟರ್ ಅವರಿಗೆಲ್ಲ ಉತ್ತರವನ್ನ ಕೊಡಲಾರಂಭಿಸ್ತಾನೆ. ಆದರೆ ಆಗಾಗ ಪರಮಹಂಸರು ಅವನ ಉತ್ತರವನ್ನ ಸರಿಯಾಗಿ ಕೇಳಿಸಿಕೊಳ್ಳದೆ ಅನ್ಯ ಮನಸ್ಕರಾಗುತ್ತಾ ಇದ್ದಾರೆ. ಅದು ಮಾಸ್ಟರ್ ಮಹಾಶಯನ ಗಮನಕ್ಕೆ ಬರುತ್ತದೆ. ಅದಕ್ಕೆ ಭಾವ ಭಾವ ಅಂತ ಹೆಸರು ಅನ್ನೋದನ್ನ ಅವನು ಕ್ರಮೇಣ ಅರಿತುಕೊಳ್ತಾನೆ. ಭಗವದ್ ಭಾವ ಅದು ಅಂತ. ಅದು ಗಾಳ ಹಾಕಿ ಮೀನು ಹಿಡಿಯೋದಕ್ಕೆ ಕುಳಿತಿರುವವನ ಮಾನಸಿಕ ಅವಸ್ಥೆಯ ಹಾಗೆ. ಮೀನು ಎರೆ ತಿನ್ನೋದಕ್ಕೆ ಆರಂಭಿಸಿದಾಗ ಬೆಂಡು ಅಲುಗೋದಕ್ಕೆ ಆರಂಭಿಸುತ್ತದೆ. ಮೀನು ಹಿಡಿಯುವವ ಬಹಳ ಎಚ್ಚರಿಕೆಯಿಂದ ಗಾಳದ ಕಡ್ಡಿಯನ್ನು ಬಲವಾಗಿ ಹಿಡಿದು ಆ ಬೆಂಡಿನ ಕಡೆಗೆ ಏಕಾಗ್ರಚಿತ್ತನಾಗಿ ನೋಡತೊಡಗುತ್ತಾನೆ. ಪರಮಹಂಸರದು ಕೂಡ ಅದೇ ತರದ ಮಾನಸಿಕ ಅವಸ್ಥೆಯಾಗಿತ್ತು. ಅವರಿಗೆ ಮುಚ್ಚಂಜೆಯಾದ ಮೇಲೆ ಪ್ರಾಯಶಃ ಈ ಇದುವಾದ ಅವಸ್ಥೆ ಬರುತ್ತದೆ. ಮತ್ತು ಒಮ್ಮೊಮ್ಮೆ ಅವರು ಸಂಪೂರ್ಣ ಬಾಹ್ಯ ಜ್ಞಾನ ಶೂನ್ಯರಾಗಿ ಬಿಡ್ತಾರೆ ಅಂತ ಅನ್ನೋದನ್ನು ಕ್ರಮೇಣ ತಿಳ್ಕೊಳ್ತಾನೆ ಮಾಸ್ಟರ್ ಮಹಾಶಯ. ಅಲ್ಲದೆ ತಾನು ಕೂಡ ಪ್ರತ್ಯಕ್ಷವಾಗಿ ಅದನ್ನ ಆಗಾಗ ನೋಡ್ತಾನೆ. ಮಾಸ್ಟರ್ ಮಹಾಶಯ ಮೆಲ್ಲಿಗೆ ಶ್ರೀರಾಮಕೃಷ್ಣಿಗೆ ಒಂದು ಮಾತನ್ನು ಹೇಳ್ತಾನೆ, ಬಹುಶಃ ಈಗ ನೀವು ಸಾಯಂ ಸಂಧ್ಯಾ ವಂದನದಲ್ಲಿ ತೊಡಗಬೇಕಾಗಿರಬಹುದು ಅಂತ ಕಾಣುತ್ತದೆ, ನಾವು ಹೋಗಿ ಬರೋದಕ್ಕೆ ಅನುಮತಿಯೇ? ಶ್ರೀರಾಮಕೃಷ್ಣ ಅದೇ ಭಾವಾವಸ್ಥೆಯಲ್ಲಿಯೇ ಹೇಳ್ತಾರೆ, ಸಂಧ್ಯಾ ವಂದನೆಯೇ? ಇಲ್ಲ, ಅಂಥದೇನಿಲ್ಲ. ಹಾಗೆ ಇನ್ನೂ ಸ್ವಲ್ಪ ಹೊತ್ತು ಮಾತುಕತೆಗಳು ಆಡಿದ ಬಳಿಕ ಮಾಸ್ಟರ್ ಮಾಸಿಯ ಅವರಿಗೆ ಪ್ರಣಾಮ ಮಾಡಿ ಅವರಿಂದ ಬೀಳ್ಗೊಳ್ತಾನೆ. ಪರಮಹಂಸರು ಅದೇ ಭಾವಸ್ಥರಾಗಿ ಹೇಳ್ತಾ ಇದ್ದಾರೆ, ಮತ್ತೊಮ್ಮೆ ಬನ್ನಿ, ಮತ್ತೊಮ್ಮೆ ಬನ್ನಿ, ಬರ್ತಾ ಇರಿ. ಮೊಟ್ಟ ಮೊದಲನೇದಾಗಿ ಪರಿಚಯವಾಗ್ತಾ ಇದೆ. ಅವ್ರು ಯಾರು ಏನು ಎಂತದ್ದಂತೂ ಗೊತ್ತಿಲ್ಲ. ಆದರೂ ಕೂಡ ಶ್ರೀರಾಮಕೃಷ್ಣ ಹೇಳ್ತಾ ಇದ್ದಾರೆ, ಮತ್ತೊಮ್ಮೆ ಬನ್ನಿ. ಇದೊಂದು ಪವಾಡೋಪಾದಲ್ಲಿ ಕೆಲಸ ಮಾಡುತ್ತದೆ ಅವನ ಮನಸ್ಸಿನ ಮೇಲೆ. ಮುಂದೆ ಇದೇ ಮಾಸ್ಟರ್ ಮಹಾಶಯ ಮತ್ತೊಮ್ಮೆ ಬನ್ನಿ, ಕಮ್ ಅಗೇನ್ ಅಂತ ಇಂಗ್ಲಿಷ್ನಲ್ಲಿ ಒಂದು ಹಾಡನ್ನ ಬರೀತಾರೆ. ಅದು ಪ್ರಬುದ್ಧ ಭಾರತ ಅಂತನ್ನುವ ಪತ್ರಿಕೆಯಲ್ಲಿ ಅಚ್ಚಾಗ್ತದೆ. ಅದನ್ನ ನಮ್ಮ ಒಬ್ಬರು ಭಕ್ತರು ಅನುವಾದ ಮಾಡಿದ್ದಾರೆ, ತುಂಬಾ ಸ್ವಾರಸ್ಯವಾಗಿದೆ, ಓದಿ ಹೇಳ್ತೇನೆ. ಮೊದಲು ನಾ ಬಂದಾಗ ನಿನ್ನ ಸಿರಿ ಪದ ಕಮಲಗಳಿಗೆರಗಿ ನಿಂದಾಗ ನಿನ್ನ ಅನುಪಮ ರೂಪ ತುಂಬಿಕೊಂಡಿತು ಎನ್ನ ಕಣ್ಗಳಲ್ಲಿ. ಧನ್ಯತಾ ರಾಸಮಣಿ ಧನ್ಯವಳಿ ಗುಡಿಯು ಚೇತನವೇ ಮೈವೆತ್ತ ದೇವನೇ ತಾನಿಲ್ಲಿ ಚರಿಸುತ್ತಿಹನು. ಎಲ್ಲಿಂದ ಬಂದುದೀ ರತ್ನ ಮಾನುಷವೇಷ, ಎಲ್ಲಿಂದ ಬಂದುದೀ ರತ್ನ ಮಾನುಷವೇಷ, ಪ್ರೇಮ ಸುದೆಯಲ್ಲಿ ತುಂಬಿ ತುಳುಕುತ್ತಲಿಹ ಕಣ್ಣು, ಶ್ರೀಮುಖದಿ ರಾಜಿಸುವ ದಿವ್ಯ ಹಾಸ, ಆತ್ಮದಾನಂದದಲ್ಲಿ ಅನುಗಾಲ ಮುಳುಗಿದರು ಪಂಚವರ್ಷದ ಬಾಲನಂತೆ ಸರಸ. ನೀನು ಮಾನವನಹುದೋ ಇಲ್ಲ ಪರದೇವನೋ ಎಂಬುದನು ನಾನೆಂತು ತಿಳಿಯಲಹುದು. ಈ ಧರೆಗೆ ಸೇರ್ದವನು ನೀನಲ್ಲ ಎನಿಸಿದರು ನೀನು ಮಾತ್ರವೇ ನನ್ನ ಸ್ವಂತದವನು. ಇಲ್ಲದಿರೆ ಪ್ರಥಮ ಸಂದರ್ಶನದ ಮಾತ್ರದಲ್ಲಿ ನಿನಗಾಗಿ ನನ್ನೆದೆಯು ತುಡಿಯುವುದೇನು? ಇಲ್ಲದಿರೆ ಪ್ರಥಮ ಸಂದರ್ಶನದ ಮಾತ್ರದಲ್ಲಿ ನಿನಗಾಗಿ ನನ್ನೆದೆಯು ತುಡಿಯುವುದೇನು? ಎನ್ನ ಹೃದಯದ ತೃಷ್ಣೆ ಇಂದಿಲ್ಲ ಮರೆಯಾಯಿತು, ಭವಭವದ ಸಂತಾಪ ಕೊನೆಗೊಂಡಿತು. ಏನಿದೇನಚ್ಚರಿಯು ಎದೆಯು ತಮ ತಾ ಕಳೆದು, ತಮ ಅಂದ್ರೆ ಕತ್ತಲು, ಎದೆಯು ತಮ ತಾ ಕಳೆದು ಬೆಳಕಾಯಿತು. ಪರುಷಮಣಿ ಸ್ಪರ್ಶದಲ್ಲಿ ಎನ್ನ ಬಾಳಿದು ಗುರಿಯ ಮುಟ್ಟಿ ಸಾರ್ಥಕವಾಯಿತು. ದೇವ ನೀನಾರೆಂದು ಬೆರಗಗೊಂಡಿಹೆ ನಾನು, ಎನ್ನ ಹೃದಯದ ತೋಷ ನೀ. ಓ ಪ್ರಭುವೆ, ದೇವ ದರ್ಶನ ಕಾತರನೆ ನೀನೆ ನಿಖಿಲ ಭಕುತರ ಕಣ್ಮಣಿ. ಓ ಪ್ರಭುವೆ, ದೇವ ದರ್ಶನ ಕಾತರನೆ. ಭಗವಂತನಿಗಾಗಿ ಕಾತರಿಸಿದವನೇ ಅಂತಲೇ ಸಂಬೋಧಿಸ್ತಾನೆ ಮಾಸ್ತ ಮಾಸಿಯ. ಓ ಪ್ರಭುವೆ, ದೇವ ದರ್ಶನ ಕಾತರನೆ ನೀನೆ ನಿಖಿಲ ಭಕುತರ ಕಣ್ಮಣಿ. ನಿನ್ನಿಂದ ಮರೆಯಾಗಿ ಎಂತು ತೆರಳಲಿ ಮನೆಗೆ, ನೀನಲ್ಲದೆನಗಿನ್ನು ಬೇರೆ ಮನೆಯೇ. ಆಗುತ್ತಾನೆ ಮನೆಯೊಳಗೆ ಬೇಜಾರಾಗಿ ಅವನು ಓಡೋಗಿದ್ದಾನೆ. ನೀನಲ್ಲದೆನಗಿನ್ನು ಬೇರೆ ಮನೆಯೇ, ನಿನ್ನನೇ ನೆನೆಯುತ್ತ ನೊಂದು ಬೇಯುವುದೆದೆಯು, ನಿನ್ನ ನಗಲುತ ನಾನು ನಡೆವೆ ನೆನಲು. ನಿನ್ನ ಬಿಟ್ಟು ನಾನು ಹೊರಡ್ತೇನೆ ಹೊರಡ್ತೇನೆ ಅಂತ ಹೇಳಿದ್ರೆ ನನಗೇನಾಗ್ತದೆ ನನ್ನ ಅವಸ್ಥೆ? ನಿನ್ನನೇ ನೆನೆಯುತ್ತ ನೊಂದು ಬೇಯುವುದು ಎನ್ನ ಎದೆಯು. ಓ ಎನ್ನ ಜೀವೇಶ, ಬಾಳಿನಳಲೆಲ್ಲವನು ತಿಳಿದು ಪೊರೆವವನೇ. ಬಾಳಿನ ಅಳಲನು ಎಲ್ಲವನು, ಬಾಳಿನ ಅಳಲನು, ಅಳಲು ಅಂದ್ರೆ ದುಃಖ, ಬಾಳಿನ ಅಳಲನು ಎಲ್ಲವನು ತಿಳಿದು ಪೊರೆವವನೇ. ನಮ್ಮ ಅಂತರಂಗದ ಕಷ್ಟವನ್ನು ಅರಿತು ಅವರಾಗಿಯೇ ತಮ್ಮ ದಾರಿಗೆ ಬರಮಾಡಿಕೊಳ್ತಾರೆ ನಮ್ಮನ್ನ. ನಾವೆಲ್ಲ ಹಾಗೇನೆ, ನೀವೆಲ್ಲ ಎಲ್ಲೆಲ್ಲೋ ಬೆಂದು ಓಡಾಡಿ ಒದ್ದಾಡಿ ಇದ್ದವ್ರನ್ನ ಸ್ವಯಂ ಶ್ರೀರಾಮಕೃಷ್ಣೇ ತಮ್ಮ ಅಮೃತ ಹಸ್ತದಿಂದ ನಿಮ್ಮನ್ನು ಅಟ್ಕೊಂಡು ಬಂದಿದ್ದಾರೆ. ಬನ್ನಿ ಎಲ್ಲ, ಇಲ್ಲಿ ಬನ್ನಿ ಎಲ್ಲ ಇತ್ತು ಬನ್ನಿ ಅಂತ. ಅಮೃತ ಹಸ್ತ, ದಿವ್ಯವಾದ ಹಸ್ತ, ವಿಸ್ತಾರವಾದ ಹಸ್ತ. ಬಾಳಿನಳನನ್ನು ಎಲ್ಲವನ್ನು ತಿಳಿದು ಪೊರೆಭವನೇ. ಅನುಪಮವು ನಿನ್ನ ನಗೆ, ಬೆಂದ ಹನ್ಮನಗಳಿಗೆ ತಂಪನೆರೆದೆ. ಕರುಣೆ ದೃಷ್ಟಿಯ ಬೀರಿ ನಿನ್ನ ದಾಸನ ಮೇಲೆ ಕ್ಷಣಕಾಲ ಮೌನದೊಳಗಿದ್ದು ನಂತರ ನುಡಿದೆ. ಕರುಣೆ ದೃಷ್ಟಿಯ ಬೀರಿ ನಿನ್ನ ದಾಸನ ಮೇಲೆ ಕ್ಷಣಕಾಲ ಮೌನದೊಳಗಿದ್ದು ನಂತರ ನುಡಿದೆ. ಮರಳಿ ಬಾ ಇನ್ನೊಮ್ಮೆ ನನ್ನ ಬಳಿಗೆ. ಮೊದಲೇ ಸಲಕ್ಕೆ ಶ್ರೀರಾಮಕೃಷ್ಣ ಹೆಚ್ಚಿಗೆ ಮಾತಾಡಲಿಲ್ಲ. ಯಾಕೆಂದ್ರೆ ಆತ ಯಾರು ಅಂತ ಶ್ರೀರಾಮಕೃಷ್ಣ ಗೊತ್ತು, ಇವನಿಂದ ಮುಂದೆ ಬೇಕಾದಷ್ಟು ಕಾರ್ಯಗಳಾಗಲಿಕ್ಕೆ ಇದೆ ಅನ್ನೋದು ಗೊತ್ತು. ನಿಧಾನಕ್ಕೆ ಆಗಲಿ ಎಲ್ಲವನ್ನು ಕೂಡ ಅಂತ. ಆದರೆ ಮತ್ತೊಮ್ಮೆ ಬರುವಂತೆ, ಅವನ ಹೃದಯವನ್ನು ಆಕರ್ಷಿಸುವಂತೆ ಹೇಳ್ತಾ ಇದ್ದಾರೆ, ಮತ್ತೆ ಬನ್ನಿ ಅಂತ. ಮಾಸ್ಟರ್ ಮಾಷೆಯ ಹಿಂತಿರುಗುವಾಗ ಆಲೋಚಿಸಲು ಆರಂಭಿಸ್ತಾನೆ. ಯಾರನ್ನ ಮತ್ತೆ ಹೋಗಿ ನೋಡಬೇಕು ಅಂತನ್ನುವ ಇಚ್ಛೆ ಆಗ್ತಾ ಇದೆಯೋ ಅಂಥ ಈ ಸೌಮ್ಯರು ಯಾರಿರಬಹುದಪ್ಪ? ಪುಸ್ತಕ ಓದದೆ ಮನುಷ್ಯ ದೊಡ್ಡವನಾಗಬಲ್ಲನೆ? ಏನಾಶ್ಚರ್ಯ, ಇವರನ್ನ ಮತ್ತೆ ನೋಡಬೇಕು ಅಂತ ಅನಿಸ್ತಾ ಇದೆಯಲ್ಲ. ಇವರೂ ಹೇಳಿದ್ದಾರೆ ಮತ್ತೆ ಬನ್ನಿ ಎಂದು. ನಾಳೆಯೋ ನಾಳಿದ್ದು ಬೆಳಿಗ್ಗೆಯೇ ಬಂದು ಬಿಡ್ತೇನೆ ಅಂತ ಈ ರೀತಿಯಲ್ಲಿ ಭಾವಿಸಿಕೊಂಡು ಹೊರಡ್ತಾನೆ ಮಾಸ್ಟರ್ ಮಾಷ್ಯ. ಮಾಸ್ಟರಿಗೆ ಪರಮಹಂಸರ ದ್ವಿತೀಯ ದರ್ಶನ ದೊರೆತದ್ದು ಅವರ ಕೊಠಡಿಯ ಆಗ್ನೇಯ ಜಗಲಿಗೆ ಬಂದ ಮೇಲೆ. ಸುಮಾರು 8 ಗಂಟೆಯ ಸಮಯದಲ್ಲಿ ಅದು ಕ್ಷೌರಿಕ ಆಗ್ತಾನೆ ಬಂದಿದ್ದಾನೆ. ಕ್ಷೌರ ಮಾಡಿಸಿಕೊಳ್ಳೋದಕ್ಕೆ ಹೋಗ್ತಾ ಇದ್ದಾರೆ ಶ್ರೀರಾಮಕೃಷ್ಣರು. ಇದೆಲ್ಲ ಮಾಸ್ಟರ್ ಮಾಷೆಯ ಬರದಾಗೆ ಓದ್ತಾ ಇದ್ದೀನಿ ನಾನು. ಚಳಿಗಾಲ ಇನ್ನೂ ಇತ್ತು, ಆದ್ರಿಂದ ಒಂದು ವಿಧದ ಉಣ್ಣೆಯ ಶಾಲನ್ನ ಹೊದ್ಕೊಂಡಿದ್ದಾರೆ ಶ್ರೀರಾಮಕೃಷ್ಣ. ಅದಕ್ಕೆ ಕೆಂಪು ಅಂಚು ಹಾಕಿದೆ. ಮಾಸ್ಟರನ್ನು ನೋಡಿ ಹೇಳ್ತಾ ಇದ್ದಾರೆ, ಬಂದೆಯಾ, ಒಳ್ಳೇದು, ಇಲ್ಲಿ ಕುಳಿತುಕೋ. ಶ್ರೀರಾಮಕೃಷ್ಣ ನಗುಮುಖದಿಂದಿದ್ದಾರೆ, ಮಾತನಾಡುವಾಗ ಸ್ವಲ್ಪ ದಿಕ್ಕಳಿಸ್ತಾ ಇದ್ದಾರೆ ಭಾವಾವೇಶದಿಂದ. ಅವರಿಗೇನು ತೊದಲಿರಲಿಲ್ಲ ಅಥವಾ ಇನ್ನೇನು ಇರಲಿಲ್ಲ, ಆ ಭಾವಾವೇಶದ ಭರದಿಂದಾಗಿ ಅವರು ಉದ್ದಕ್ಕೂ ತೊದಲುಕೊಂಡೇ ಮಾತನಾಡ್ತಾ ಇದ್ದಿತ್ತು. ಬಿಕ್ಕಳಿಸ್ಕೊಂಡು ಬಿಕ್ಕಳಿಸ್ಕೊಂಡೇ ಅರ್ಧಂಬರ್ಧವಾಗಿಯೇ ಮಾತನಾಡ್ತಾ ಇದ್ದಿತ್ತು. ಆ ಮಾತನ್ನು ಕೇಳೋದಿಕ್ಕೆ ಅಷ್ಟೊಂದು ಜನ ಕಾತರರಾಗಿ ಬರ್ತಾ ಇದ್ರು. ಶ್ರೀರಾಮಕೃಷ್ಣ ಮಾಸ್ತಿ ಹೇಳ್ತಾರೆ, ಈಗ ನಿನ್ನ ಮನೆಯಲ್ಲಿ, ಮಾಸ್ಟರ್ ಹೇಳ್ತಾನೆ, ಕಲ್ಕತ್ತಾದಲ್ಲಿ. ಶ್ರೀರಾಮಕೃಷ್ಣ ಹೇಳ್ತಾರೆ, ಇಲ್ಲಿ ನೀನು ಯಾರ ಮನೆಗೆ ಬಂದಿದ್ದೀಯೇ? ಮಾಸ್ಟರ್ ಹೇಳ್ತಾನೆ, ಹಿರಿಯಕ್ಕ, ಅವಳ ಗಂಡ ಈಶಾನ ಕವಿರಾಜ, ಅವ್ರ ಮನೆಗೆ ಬಂದಿದ್ದೆ. ಶ್ರೀರಾಮಕೃಷ್ಣ ಹೇಳ್ತಾರೆ, ಓಹೋ, ಈಶಾನನ್ ಮನೆಗೋ, ಒಳ್ಳೇದು. ಈಗ ಈಶಾನ್ಗೆ ಹೇಗಿದೆ? ಅವನಿಗೆ ಬಹಳ ಕಾಯಿಲೆ ಆಗ್ಬಿಟ್ಟಿತ್ತು. ಶ್ರೀರಾಮಕೃಷ್ಣ ಕೂಡ ಆ ಈಶಾನನ ಪರಿಚಯ ಇದೆ ಅಂತ ಹೇಳಿದಾಗ ಆಯ್ತಲ್ಲಿಗೆ, ಅಷ್ಟೇ ಅಲ್ಲ, ಅವನಿಗೆ ಕಾಯಿಲೆ ಆಗಿದೆ ಅಂತ ಕೂಡ ಗೊತ್ತಿದೆ. ಮೆಟಾಲಿಕ್ ಸೌಂಡ್ ಬರುತ್ತೆ. ಅಷ್ಟೇ ಅಲ್ಲ, ಅವನು ಈಶಾನನ ಮನೆಯಿಂದ ಬರ್ತಾನೆ ಅಂತ ಗೊತ್ತಾದ ಕೂಡಲೇ ಮೊದಲು ಕೇಳ್ಕೊತಾ ಇದ್ದಾರೆ, ಅವನ ಆರೋಗ್ಯ ಹೇಗಿದೆ? ಇದು ಬಹಳ ಮುಖ್ಯ. ಇಂಥದ್ದನ್ನು ನಾವು ಹಲವಾರನ್ನ ನೋಡ್ತೇವೆ ಶ್ರೀರಾಮಕೃಷ್ಣ ಜೀವನ ಚರಿತ್ರೆಯಲ್ಲಿ. ಹಾಗೆಯೇ ಶ್ರೀರಾಮಕೃಷ್ಣ ಶಿಷ್ಯ ಪರಂಪರೆಯಲ್ಲೂ ಕೂಡ ಇದನ್ನು ನಾವು ಬೇಕಾಷ್ಟು ನೋಡ್ತೀವಿ. ಯೋಗಕ್ಷೇಮವನ್ನು ವಿಚಾರಿಸಿಕೊಳ್ತಕ್ಕಂಥದ್ದು ಶ್ರೀಮಾತೆ ಶಾರದಾದೇವಿಯವರೊಂದಿಗೂ ಕೂಡ ಹೇಗೆ ತಮ್ಮ ಭಕ್ತರು ಯೋಗಕ್ಷೇಮವನ್ನು ನೋಡಿಕೊಳ್ಬೇಕು ಅಂತ ಅವರಿಗೆ ಶಿಕ್ಷಣ ಕೊಡ್ತಾ ಇದ್ರು ಅನ್ನೋದನ್ನೆಲ್ಲ ನಾವು ಗಮನಿಸಿದಾಗ ಗೊತ್ತಾಗುತ್ತೆ. ಮನುಷ್ಯ ಯಾವಾಗಲೂ ಕೂಡ ಆರೋಗ್ಯದಿಂದಲೇ ಇರೋದಕ್ಕೆ ಸಾಧ್ಯವಿಲ್ಲ, ಯಾವಾಗಲೂ ಕೂಡ ಸ್ವಸಹಾಯದಿಂದಲೇ ಇರೋದಕ್ಕೆ ಸಾಧ್ಯವಿಲ್ಲ. ಕಾರಣಾಂತರಗಳಿಂದ ಕಷ್ಟಗಳು, ಅನಾನುಕೂಲತೆಗಳು ಬಂದೇ ಬರುತ್ತವೆ. ಆಗ ಮನುಷ್ಯ ಲೋಕದಲ್ಲಿ ಒಬ್ಬರು ಇನ್ನೊಬ್ಬರಿಗೆ ಆಗಬೇಕು. ಆ ಸಂದರ್ಭದಲ್ಲಿ ನಾವು ಯಾವ ಒಂದು ಪ್ರೀತಿ ವಿಶ್ವಾಸವನ್ನು ತೋರಿಸ್ತೇವೋ ಅದು ಅತ್ಯಂತ ಅಮೂಲ್ಯವಾಗಿರುತ್ತದೆ. ನಮ್ಮ ಮಾನುಷ ಸಂಬಂಧ ಅತ್ಯಂತ ಪ್ರಿಯಕರವಾಗಿರಬೇಕು. ದ್ವೇಷ ಒಂದಿದ್ರೆ ಸಾಕಲ್ಲ, ಇನ್ನೇನು ಬೇಡ. ತಾರತಮ್ಯ, ಸರತಮ ಭೇದ, ನೀನು ಉಚ್ಚ ಅಥವಾ ಹುಚ್ಚ, ನೀನು ಉಚ್ಚ ನಾನು ನೀಚ, ಅಥವಾ ನೀನು ನೀಚ ನಾನು ಉಚ್ಚ, ಈ ತರದ ಭೇದ ಭಾವನೆಗಳು, ಇದು ಭಕ್ತರಿಗೆ ಒಪ್ಪುವ ಮಾತಲ್ಲ. ಭಕ್ತರೆಲ್ಲ ಒಂದೇ ಜಾತಿ ಮತ್ತು ಸಮಾನ, ಈ ಒಂದು ಭಾವನೆ ಭಗವಂತನಿಗೆ ಸಂತೋಷವನ್ನು ಕೊಡುತ್ತದೆ. ಗಂಟೆಗಟ್ಟಲೆ ದಿನಗಟ್ಟಲೆ ಧ್ಯಾನ ಮಾಡಿದ್ದಕ್ಕಿಂತ ಹೆಚ್ಚಿನ ಪರಿಣಾಮ ಇದರಿಂದ ಆಗ್ತದೆ. ಅದನ್ನೇ ಶ್ರೀರಾಮಕೃಷ್ಣ ಈ ಸಲ ಹೇಳಿಕೊಟ್ಟದ್ದು. ಆ ಕಲ್ಕತ್ತದ ಜನಕೋಟಿಯನ್ನೆಲ್ಲ ಉದ್ಧಾರ ಮಾಡೋದಿಕ್ಕೆ ಶ್ರೀಮಾತೆಯವರನ್ನ ಪ್ರಚೋದಿಸಿದ್ದು. ನರೇಂದ್ರಾದಿಗಳೆಲ್ಲರೂ ಕೂಡ ಮಾನವ ಕಲ್ಯಾಣಕ್ಕಾಗಿ ತಮ್ಮ ಜೀವನವನ್ನು ಮುಡಿಪಾಗಿಟ್ಟದ್ದು. ಅವರವರ ಪಾಡಿಗೆ ಅವರವರು ಧ್ಯಾನ ಮಾಡಿಕೊಂಡು ಆತ್ಮಾನಂದವನ್ನು ಅನುಭವಿಸುವುದನ್ನು ಬದಿಗೊತ್ತಿ ಜನರ ಹಿತದ ಕಡೆಗೆ ಗಮನ ಹರಿಸುವಂತಹ ಒಂದು ಕಾರ್ಯವನ್ನು ಎಸಗಿದ್ದು ಬಹಳ ಅದ್ಭುತ ಇದೆ. ಇದನ್ನು ಮಾಡಿದರೆ ಮಾತ್ರವೇ ನಾವು ರಾಮಕೃಷ್ಣರ ಅನುಯಾಯಿಗಳು, ಇಲ್ಲದಿದ್ರೆ ಅನುಯಾಯಿಗಳು. ನಮ್ಮ ನಡತೆ ನಮ್ಮ ದೇವರ ವೈಭವವನ್ನು ಹೇಳುತ್ತದೆ. ನಮ್ಮ ದೇವರು ಒಳ್ಳೆಯವನೋ ಕೆಟ್ಟವನೋ, ನಮ್ಮ ದೇವರು ಕರುಣಾವಂತನೋ ನಿಷ್ಕರುಣಿಯೋ ಅನ್ನೋದೆಲ್ಲವನ್ನು ಕೂಡ ನಮ್ಮ ವ್ಯಕ್ತಿತ್ವದಿಂದ ಜನರು ಅಳೆದುಕೊಳ್ತಾರೆ. ಇಲ್ಲಿ ಮಾಸ್ಟರ್ ಮಹಾಶಯ ಮೊತ್ತ ಮೊದಲಿನಿಂದಾಗಿ ಬರ್ತಾ ಇದ್ರು ಕೂಡ ಆ ಈಶಾನನ ಯೋಗಕ್ಷೇಮವನ್ನು ವಿಚಾರಿಸಿಕೊಂಡ ಬಗೆಯನ್ನು ಕೇಳಿದಂತಹ ಮಾಸ್ಟರ್ ಮಹಾಶಯನಿಗೆ ಏನು ಸಿಗಬೇಕೀಗ? ಆಹಾ, ಆ ಈಶಾನನ ಯೋಗಕ್ಷೇಮದ ಬಗ್ಗೆ ಕೂಡ ಇವರು ವಿಚಾರಿಸಿಕೊಳ್ತಾ ಇದ್ದಾರಲ್ಲ, ಇವರು ಸದಾ ನಿರ್ವಿಕಲ್ಪ ಸಮಾಧಿಯಲ್ಲೇ ಇರತಕ್ಕಂಥವರು, ಭಾವಾವಸ್ಥರಾಗಿರ್ತಕ್ಕಂಥವರು, ಭಗವಂತನ ಆನಂದದಲ್ಲೇ ಇರತಕ್ಕಂಥವರು, ಭಗವಂತನ ವಿಚಾರ ಬಿಟ್ಟು ಬಾಕಿ ಉಳಿದಿದೆಯನ್ನು ಗೊತ್ತಿಲ್ಲ ಅಂತ ಹೇಳ್ತಕ್ಕಂಥವರು, ಆ ಈಶಾನ ಅಂತ ಹೇಳ್ತಕ್ಕಂಥ ಒಬ್ಬ ಸಾಮಾನ್ಯ ಮನುಷ್ಯನ ಕಾಯಿಲೆಯ ಬಗ್ಗೆಯೂ ಕೂಡ ತಿಳಿದುಕೊಂಡು ಅವರು ವಾಸಿ ಆಯಿತೋ ಇಲ್ಲವೋ ಅಂತ ತಿಳಿದುಕೊಳ್ಬೇಕಾದ್ರೆ ಎಂತ ಒಂದು ಸೌಜನ್ಯ ಇರಬೇಕು? ನಮಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಇವರು ಇದ್ದಾರಪ್ಪ ನಮಗೆ ಅಂತನ್ನುವ ಒಂದು ಭರವಸೆ ಆ ಮಾಸ್ಟರ್ ಮಹಾಶಯನ ಹೃದಯದಲ್ಲಿ ಹೇಗೆ ಬಂದಿರಬಹುದು ಆಲೋಚನೆ ಮಾಡಿ ನೋಡಿ. ಕೇವಲ ಒಂದೇ ಒಂದು ಮಾತಿನಲ್ಲಿ ಬೃಹತ್ತಾದಂತಹ ಒಂದು ತತ್ವವೇ ಅಲ್ಲಿ ಪ್ರಕಟಗೊಂಡಿತು. ಎಷ್ಟು ಭಾಷಣ ಮಾಡಿದರೂ ಕೂಡ ಈ ಒಂದು ಪರಿಣಾಮ ನಮ್ಮ ಹೃದಯದ ಮೇಲೆ ಆಗೋದಕ್ಕೆ ಸಾಧ್ಯವಾಗುವುದಿಲ್ಲ, ಅದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಆತನಿಗೆ ಬಹಳ ಕಾಯಿಲೆ ಆಗ್ಬಿಟ್ಟಿತ್ತು ಅಂತ ಹೇಳಿದಾಗ ಮಾಸ್ಟರ್ ಮಾಸ್ಟರ್ ಏನಿರ್ತಾರೆ, ನಾನು ಹಾಗೆ ಕೇಳಿದ್ದೆ ಆದರೆ ಇಷ್ಟರಲ್ಲೇ ಗುಣವಾಗಿರಬೇಕು ಅಂತ ಈ ರೀತಿ ಹೇಳ್ತಾನೆ. ಇಲ್ಲಿ ಒಂದು ವಿಚಾರ ಗೊತ್ತಾಗ್ತದೆ, ಆತ ಸರಿಯಾದ ರೀತಿಯಲ್ಲಿ ಅವನ ಯೋಗಕ್ಷೇಮವನ್ನು ತಿಳ್ಕೊಂಡಿಲ್ಲ ಅಂತ. ಅವನ ಹಿರಿಯಕ್ಕನ ಗಂಡನೇ ಆಗಿದ್ರೂ ಕೂಡ ಅವನು ತಿಳ್ಕೊಂಡಿಲ್ಲ, ಆದರೆ ಇವರಿಗೆ ಹಿರಿಯಕ್ಕನ ಗಂಡನೂ ಅಲ್ಲ, ಭಾವನೂ ಅಲ್ಲ, ಮಾವನೂ ಅಲ್ಲ, ಯಾರೂ ಅಲ್ಲ. ಆದರೆ ಅವನಿಗೆ ಕಾಯಿಲೆ ಆಗಿತ್ತು, ವಾಸಿ ಆಗಬೇಕು ಅಂತ ಹೇಳ್ತಕ್ಕಂಥ ಕಳಕಳಿಯನ್ನು ಇವರು ವ್ಯಕ್ತಪಡಿಸ್ತಾ ಇದ್ದಾರೆ. ಇಲ್ಲಿ ಒಂದು ವ್ಯತ್ಯಾಸ ನಿಮ್ಗೆ ಗೊತ್ತಾಗ್ತದೆ. ಶ್ರೀರಾಮಕೃಷ್ಣ ಈಗ ಹೇಳ್ತಾರೆ, ಇಲ್ಲಿ ಇದು ಬಹಳ ಮುಖ್ಯವಾದಂತ ಅಂಶ ಏನಂತ ಹೇಳಿದ್ರೆ, ಈಶಾನನ ವಿಚಾರ ಆಯ್ತಾ ಅಲ್ಲ, ಈಶಾನನ ಮನೆಗೋ ಒಳ್ಳೇದು, ಈಗ ಕೇಶವನಿಗೆ ಹೇಗಿದೆ? ಆತನಿಗೆ ಬಹಳ ಕಾಯಿಲೆ ಆಗಿಬಿಟ್ಟಿತ್ತು ಅಂತ, ಈಶಾನನಿಗಲ್ಲ. ಇದೊಂದು ಸ್ವಲ್ಪ ವ್ಯತ್ಯಾಸ ಆಯ್ತು. ಇಲ್ಲಿ ಕೇಶವ ಚಂದ್ರಸೇನ ಅಂತ ಹೇಳಿದ್ರೆ ನಮ್ಗೆ ಅದಾಗಲೇ ತಿಳಿದಿದೆ, ಬ್ರಾಹ್ಮ ಸಮಾಜದ ಮುಖ್ಯಸ್ಥ. ಅದರ ಕುರಿತಾಗಿ ಕೇಳಿದಾಗ ಮಾಸ್ತ ಮಾಷೆ ಹೇಳ್ತಾನೆ, ಇಷ್ಟರಲ್ಲೇ ಗುಣವಾಗಿರಬೇಕು ಅಂತ. ಹೌದು, ಹಾಗೆ ಅದು. ಶ್ರೀರಾಮಕೃಷ್ಣರು ಈಗ ಹೇಳ್ತಾರೆ, ಕೇಶವನಿಗೆ ಗುಣವಾದ್ರೆ ಭಗವತಿಗೆ ಎಳನೀರು ಸಕ್ಕರೆ ಅರ್ಪಿಸುವುದಾಗಿ ಹರಕೆ ಹೊತ್ತಿದ್ದೇನೆ, ಬೆಳಗಿನ ಜಾವ ಎಚ್ಚರವಾಗಿ ಬಿಡುತ್ತದೆ, ಆಗ ಎದ್ದು ಭಗವತಿಯ ಹತ್ತಿರ ಅಳತಾ ಮೊರೆ ಇಡ್ತೇನೆ, ಹೇ ತಾಯೇ ಕೇಶವನಿಗೆ ಗುಣವಾಗುವಂತೆ ಮಾಡಿಬಿಡು, ಆತ ಬದುಕಿಕೊಳ್ಳದೆ ಹೋದರೆ ಕಲ್ಕತ್ತಕ್ಕೆ ಹೋದಾಗ ಅಲ್ಲಿ ನಾನು ಇನ್ನು ಬೇರೆ ಯಾರ ಸಂಗಡ ಮಾತ್ರ ಆಗಲಿ, ಅದಕ್ಕಾಗಿ ಎಳನೀರು ಸಕ್ಕರೆಯ ಹರಕೆ ಹೊತ್ತಿರುವುದು ಅಂತ. ಇಲ್ಲಿ ಕೇಶವಚಂದ್ರ ಸೇನನ ಬಗ್ಗೆ ಕಳಕಳಿಯನ್ನು ವ್ಯಕ್ತಪಡಿಸಿದ್ದಾರೆ ಶ್ರೀರಾಮಕೃಷ್ಣರು. ತಾಯಿ ಜಗನ್ಮಾತೆಗೆ ಹರಕೆ ಬೇರೆ ಹೊತ್ತಿದ್ದಾರೆ, ಎಳನೀರು ಸಕ್ಕರೆಯನ್ನು ಅರ್ಪಿಸ್ತಾರಂತೆ ಕಾಯಿಲೆ ವಾಸಿಯಾದ್ರೆ. ಎಷ್ಟೋ ಜನ ನಮ್ಮಲ್ಲಿ ಕೇಳ್ತಾರೆ, ಸಕಾಮ ಭಕ್ತಿಯಾಗುವುದಿಲ್ಲವೇ ಅದು? ಯಾರ್ದೋ ಕಾಯಿಲೆ ವಾಸಿ ಮಾಡಬೇಕು ಅಂತ ಹೇಳಿದ್ರೆ ಸಕಾಮ ಭಕ್ತಿಯಾಗುವುದಿಲ್ಲವೇ ಅದು ಅಂತ. ಆದರೆ ಇಲ್ಲಿ ಶ್ರೀರಾಮಕೃಷ್ಣರು ಆ ಕೇಶವಚಂದ್ರ ಕಾಯಿಲೆಯನ್ನು ವಾಸಿ ಮಾಡೋದಕ್ಕೋಸ್ಕರ ಹರಕೆ ಹೊತ್ತದ್ರಿಂದ ಅದು ನಿಷ್ಕಾಮ ಭಕ್ತಿಯೇ ಆಗಬಹುದು ಅಂತ ನೀವು ಇಟ್ಕೊಂಡ್ರು ಕೂಡ ಅದೇ ಶ್ರೀರಾಮಕೃಷ್ಣ ಇನ್ನೊಂದು ಮಾತಿನಲ್ಲಿ ಹೇಳ್ತಾ ಇದ್ದಾರೆ, ಓ ತಾಯಿ ಕೇಶವನಿಗೆ ಗುಣವಾಗುವಂತೆ ಮಾಡಿಬಿಡು, ಆತ ಬದುಕಿಕೊಳ್ಳದೆ ಹೋದ್ರೆ ಕಲ್ಕತ್ತಕ್ಕೆ ಹೋದಾಗ ಅಲ್ಲಿ ನಾನು ಇನ್ನು ಬೇರೆ ಯಾರ ಸಂಗಡ ಮಾತನಾಡಲಿ, ಅದಕ್ಕಾಗಿ ಎಳನೀರು ಸಕ್ರಿಯ ಹರಕೆ ಹೊತ್ತಿರುವುದು. ಇಲ್ಲಿ ಸ್ವಾರ್ಥ ಕೂಡ ಬಂತು. ಶ್ರೀರಾಮಕೃಷ್ಣ ಕಲ್ಕತ್ತಕ್ಕೆ ಹೋದಾಗ ತಮ್ಮ ಭಾವಕ್ಕೆ ಅನುಸಾರವಾಗಿ ಮಾತನಾಡತಕ್ಕಂಥ ಒಬ್ಬ ಸಂಗಾತಿ ಇಲ್ಲದಾಗ ಆಗಬಾರದು ಅಂತನ್ನುವ ಒಂದು ಈ ಒಂದು ಸಕಾಮ ಭಾವನೆಯಿಂದ ಜಗನ್ಮಾದಿಯನ್ನು ಕೇಳ್ಕೊಳ್ತಾ ಇದ್ದೇವೆ ತಾವು ಅಂತನ್ನೋದನ್ನು ಅವರೇ ಹೇಳ್ಕೊಳ್ತಾ ಇದ್ದಾರೆ. ಇದನ್ನು ಹೇಗೆ ಅರ್ಥ ಮಾಡಿಕೊಳ್ಳೋದು? ನಮ್ಮಲ್ಲಿ ಜಟಿಲವಾದಂತಹ ಒಂದು ಪ್ರಶ್ನೆ ಇದೆ. ದೇವರ ಬಳಿಗೆ ಕೇಳ್ಕೊಳ್ಬಾರದು, ದೇವರ ಬಳಿಗೆ ಹೋಗಿ ನಮಗೆ ಬೇಕಾದ್ರೆ ಕೇಳ್ಕೊಳ್ಬಾರದಂತೆ ಅಂತ. ಆದರೆ ಈ ತರದ ಸಾತ್ವಿಕವಾದಂತಹ ಆಸೆಗಳನ್ನ ಕೇಳಿಕೊಳ್ಳೋದ್ರಲ್ಲಿ, ಈಡೇರಿಸುವಂತೆ ಕೇಳಿಕೊಳ್ಳೋದ್ರಲ್ಲಿ ತಪ್ಪೇನೂ ಇಲ್ಲ. ಒಂದನೇ ವಿಚಾರ, ಎಲ್ಲರಿಗೂ ಸಾತ್ವಿಕವಾದಂತಹ ಆಸೆಗಳೇ ಹೇಗೆ ಉದಿಸಬೇಕು? ಕಾಯಿಲೆ ಕಸಾಲೆ ಆಗ್ತದೆ, ಹೆಂಡತಿ ಮಕ್ಕಳಿಂದ ತೊಂದರೆಗಳು ಬರಬಹುದು, ಅಥವಾ ಗಂಡ ಮಕ್ಕಳಿಂದ ತೊಂದರೆ ಬರಬಹುದು. ಸಂಸಾರದ ತಾಪತ್ರಿ ಅಂತ ಹೇಳಿದ್ರೆ ಒಂದಲ್ಲ ಎರಡಲ್ಲ, ಅದನ್ನು ನಾನು ಇಲ್ಲಿ ವಿವರಿಸಬೇಕಾಗಿಲ್ಲ. ಅಸಂಖ್ಯಾತವಾದಂತಹ ತೊಂದರೆಗಳು ಸಂಸಾರದಲ್ಲಿ ಇವೆ ಅಂತ ಹೇಳ್ತಕ್ಕಂಥ ಅದನ್ನು ಹೇಳಿಬಿಟ್ರೆ ಸಾಕು, ನಿಮಗೆ ಅಸಂಖ್ಯಾತ ಅನ್ನೋದು ಎಷ್ಟು ಅಂತ ತಕ್ಷಣ ನಿಮ್ಮ ಮನಸ್ಸಿಗೆ ಬಂದು ನಿಂದಿಬಿಡ್ತದೆ. ಈಗ ಆಯಾಯ ಕಷ್ಟಗಳು ನಮಗೆ ಎದುರಾದಾಗ ನಾವು ದೇವರನ್ನ, ಹೇ ಭಗವಂತ ಈ ಕಷ್ಟದಿಂದ ನನ್ನನ್ನು ಪಾರ್ ಮಾಡು ಅಂತ ಕೇಳ್ಕೊಳ್ಬೇಕೋ ಬೇಡವೋ? ಇಲ್ಲಿ ಶ್ರೀರಾಮಕೃಷ್ಣರು ಸಾತ್ವಿಕವಾದಂತಹ ಆಸೆಯನ್ನು ಈಡೇರಿಸಿಕೊಡಬೇಕು ಅಂತ ಜಗನ್ಮಾತೆಯನ್ನು ಕೇಳ್ಕೊಂಡ್ರೆ, ನಾವು ನಮ್ಮ ರಾಜಸಿಕವಾದಂತಹ ಲೌಕಿಕವಾದಂತಹ ಆಸೆಯನ್ನು ಈಡೇರಿಸಿಕೊಡು ಅಂತ ನಾವು ಕೇಳ್ಕೊಂಡ್ರೆ, ಇದು ಖಂಡಿತ ಕೆಳಮಟ್ಟದ ಬೈಕ್ಯ, ಅದರೊಳಗೇನು ಸಂಶಯವೇ ಇಲ್ಲ. ಹಾಗಾದ್ರೆ ಕೇಳಬೇಕೋ ಬೇಡವೋ? ಇದು ಕೇಳಬೇಕೋ ಬೇಡವೋ ಅಂತ ಹೇಳ್ತಕ್ಕಂಥದ್ದು ಅವರವರಿಗೆ ಸಂಬಂಧಪಟ್ಟಂತ ವಿಚಾರ. ಇದನ್ನ ಪ್ರತಿಯೊಬ್ಬರು ನೆನಪಿಟ್ಕೊಂಡಿರ್ಬೇಕು. ನಿಮ್ಮ ನಿಮ್ಮ ಕಾಯಿಲೆ, ನಿಮ್ಮ ನಿಮ್ಮ ಸಂಕಟಗಳು ಹೋಗಬೇಕು ಅಂತ ನಿಮಗೆ ಇಷ್ಟ ಇದ್ರೆ, ಅದಕ್ಕೆ ಭಗವಂತನನ್ನು ಕೇಳಬೇಕು ಅಂತ ನಿಮಗೆ ಅನಿಸಿದ್ರೆ, ನೀವು ನೆಚ್ಚಿಕೊಂಡಂತಹ ಭಗವಂತನನ್ನ ಖಂಡಿತವಾಗಿಯೂ ಕೂಡ ಕೇಳಿಕೊಳ್ಳಬಹುದು. ಅದು ಸಕಾಮ ಭಕ್ತಿಯಾಗಿದ್ರೂ ಆಗಿರಲಿ, ಏನು ತೊಂದರೆ ಇಲ್ಲ. ಆರ್ಥೋ ಜಿಜ್ಞಾಸುರರ್ಥಾರ್ಥಿ ಜ್ಞಾನೀಚ ಭರತರ್ಷಭ, ಈ ನಾಲ್ಕು ಜನರಿದ್ದಾರೆ ಭಗವಂತನನ್ನ ಪ್ರೀತಿಸುವವರು. ಆರ್ಥ ಅಂದ್ರೆ ಕಷ್ಟ ಬಂದಾಗ ಹೇ ಭಗವಂತ ಅನ್ನೋನು, ಅರ್ಥಾರ್ಥಿ ಅಂತ ಹೇಳಿದ್ರೆ ಅದು ಕೊಡು ಇದು ಕೊಡು ಅಂತ ಇಪ್ಪತ್ನಾಲ್ಕು ಕೊಡು ಅಂತ ಹೇಳ್ತಕ್ಕಂಥವನು. ಜಿಜ್ಞಾಸು ಅಂದ್ರೆ ಭಗವಂತನ ತತ್ವವನ್ನು ತಿಳಿತಕ್ಕಂಥವನು, ಜ್ಞಾನಿ ಅಂದ್ರೆ ಭಗವಂತನನ್ನ ಅರಿತವನು. ಈ ನಾಲ್ಕು ಜನರು ಕೂಡ ಉದಾರಿಗಳೇ ಅಂತ ಶ್ರೀಕೃಷ್ಣ ಕರೆದಿದ್ದಾನೆ. ಆದ್ರಿಂದ ಯಾತಕ್ಕವನ ಆ ತರ ಕರೆದ ಅಂತ ಹೇಳಿದ್ರೆ, ಲೌಕಿಕವಾದಂತಹ ಭೋಗ ವಸ್ತು, ಒಂದು ಕಾರ್, ಅದನ್ನಾದರೂ ಬೇಕು ಅಂತ ನನ್ನನ್ನೇ ಕೇಳಿದ್ನಲ್ಲ ಭಗವಂತನನ್ನ ಕೇಳಿದ್ನಲ್ಲ, ಭಗವಂತ ಆಲೋಚನೆ ಮಾಡ್ತಾನೆ, ನನ್ನನ್ನೇ ಕೇಳಿದ್ನಲ್ಲ ಅವನು, ಅವರಿವರನ್ನ ಕೇಳಿಲ್ವಲ್ಲ, ಅವರಿವರ ಮುಂದೆ ಕೈ ಒಡ್ಲಿಲ್ವಲ್ಲ. ಇದು ಬಹಳ ಮುಖ್ಯವಾದಂತಹದ್ದು. ಸಕಾಮವಾದರೂ ಕೂಡ ನಾವು ಭಗವಂತನನ್ನೇ ಕೇಳ್ತಾ ಇದ್ದೇವೆ, ಅದರಿಂದ ದೋಷ ಇಲ್ಲ. ದೋಷ ಇಲ್ಲ ಅಂತ ಹೇಳಿದ್ರೆ ಯಾವ ದೋಷ ಇಲ್ಲ? ಈ ಲೌಕಿಕರ ಮುಂದೆ ಹಲ್ಲು ಗಿಂಜೋದಿದೆಯಲ್ಲ, ಆ ತರದ ದೋಷ ಇಲ್ಲ. ನಾವು ಭಗವಂತನ ಮುಂದೆ ಹಲ್ಲು ಗಿಂಜೋಣ, ಲಾಜ ಹಾಕೋಣ, ನಮಸ್ಕಾರ ಹಾಕೋಣ, ಅವನಿಂದ ಎಲ್ಲವನ್ನು ಕೂಡ ಪಡೆದುಕೊಳ್ಳೋಣ. ಆದರೆ ಲೌಕಿಕವಾದ ಭೋಗವನ್ನ, ಲೌಕಿಕವಾದ ಅನುಕೂಲಗಳನ್ನ ಪಡೆದುಕೊಂಡಾಗ ಅದಕ್ಕೆ ಸಂಬಂಧಪಟ್ಟಂತಹ ತೊಂದರೆಗಳು ಕೂಡ ಬರುತ್ತವೆ ಅಂತ ನೆನಪಿಟ್ಕೊಂಡಿರಬೇಕು. 1 ಕೋಟಿ ಹಣ ಬೇಕು ನನಗೆ ಅಂತ ಭಗವಂತನ ಕೇಳಬಹುದು, ಅವನು ಲಕ್ಷ್ಮೀಪತಿ ಆದ್ರಿಂದ ಅದನ್ನು ಕೊಟ್ಟು ಬಿಡ್ತಾನೆ. ಆಮೇಲೆ ಆ 1 ಕೋಟಿ ರೂಪಾಯಿಯನ್ನು ಖರ್ಚು ಮಾಡುವ ಹೊತ್ತಿಗೆ ಅವನಿಗೆ ಬರತಕ್ಕಂತಹ ತಲೆನೋವಿಗೆ ದೇವರು ಜವಾಬ್ದಾರ ಅಲ್ಲ. ಕೋಟಿ ರೂಪಾಯಿಯೊಂದಿಗೆ ಅದಕ್ಕೆ ತಕ್ಕಂತಹ ತಲೆನೋವು ಬಂದೇ ಬರುತ್ತದೆ. ಅವನು ಬಂದು ಬೆಳಗಿದವರೆಲ್ಲ ಬಂದು ತಿನ್ನೋದಕ್ಕೆ ಶುರು ಮಾಡ್ತಾರೆ ಇವನನ್ನ. ನನಗೆ ಕೊಡಬಹುದಾಗಿತ್ತು, ಅಷ್ಟು ಕೊಡುವ ಅಷ್ಟು ಬಂದಿದೆ ಅವನಿಗೆ, ನನಗೆ ಇಷ್ಟು ಕೊಡಬಹುದಾಗಿತ್ತು, ಮತ್ತಷ್ಟು ಕೊಡಬಹುದಾಗಿತ್ತು. ಇದನ್ನೆಲ್ಲ ಅವನು ಕೇಳಿಕೊಂಡು ಸಹಿಸಿಕೊಳ್ಳುವ ಹಾಗಿದ್ರೆ ಆ 1 ಕೋಟಿ ರೂಪಾಯಿಯನ್ನು ಕೊಡೋದಕ್ಕೆ ಭಗವಂತ ಸಿದ್ಧನಾಗಿ ಇದ್ದಾನೆ. ಆದರೆ ಜೊತೆ ಜೊತೆಗೆ ಬರುವಂತಹ ತಲೆನೋವಿಗೆ ಭಗವಂತಕ ಆದರೆ ಮತ್ತೊಮ್ಮೆ ಅವನು ಪ್ರಾರ್ಥನೆ ಮಾಡಬೇಕಾಗುತ್ತೆ. ಹೇ ಭಗವಂತ, 1 ಕೋಟಿ ರೂಪಾಯಿ ಬಂದ್ರಿಂದ ತಲೆನೋವು ವಾಸಿಯಾಗಿದೆ, ಅದಕ್ಕೊಂದು ಏನಾದರೂ ಔಷಧ ಹೇಳು. ಹೀಗೆ ಒಂದಕ್ಕೊಂದು ಸೇರ್ಕೊಂಡು ಹೋಗ್ತಾ ಇರ್ತದೆ ಅಂತನ್ನುವ ಕಾರಣದಿಂದ ಆ ಲೌಕಿಕವಾದ ಬೈಕಿಗಳನ್ನ ಹತೋಟಿಗೆ ತಂದುಕೊಳ್ಬೇಕು ಅಂತ. ಭಗವಂತನ ಸ್ಮರಣೆ ಮಾಡೋದಿಕ್ಕೆ ಜೀವನಾಂಶ ಎಷ್ಟು ಬೇಕೋ ಅಷ್ಟು ಮಾತ್ರ ಸಿಕ್ಕಿದ್ರೆ ಸಾಕು. ಇದೆಲ್ಲ ಭಕ್ತರ ವಿಚಾರ ಲಹರಿ, ಭೋಗಿಗಳ ವಿಚಾರ ಲಹರಿ ಹೀಗಾಗೋದಿಲ್ಲ. ಅವರು ಮತ್ತಷ್ಟು ಭಗವಂತನ ಕೇಳ್ಕೊಳ್ತಾರೆ, ತಿರುಪತಿ ವೆಂಕಟರಮಣರಿಗೆ ಹೋಗ್ತಾರೆ, ಬೇಕಾದಷ್ಟು ಪಡ್ಕೊಳ್ತಾರೆ, ತಲೆನೋವನ್ನು ತಿಂತಾರೆ, ಮಾತ್ರೆಯನ್ನು ನುಂಗುತ್ತಾರೆ, ಅವರಿಗೆ ಅದು ಸರಿಯಾಗಿ ಹೊಂದಿಕೆಯಾಗಿರುತ್ತದೆ. ಆದರೆ ಇಲ್ಲಿ ಈ ಸಾತ್ವಿಕವಾದಂತಹ ಬೈಕೆಗಳನ್ನ ನಾವು ಹೊಂದುವುದರಲ್ಲಿ ತಪ್ಪೇನೂ ಇಲ್ಲ ಅಂತನ್ನೋದಕ್ಕೆ ಇದೊಂದು ಅಂಶ ನಮ್ಮ ಗಮನಕ್ಕೆ ಬರುತ್ತದೆ. ಆಮೇಲೆ ಮುಂದುವರಿಸ್ತಾ ಹೇಳ್ತಾರೆ ಶ್ರೀರಾಮಕೃಷ್ಣ, ಒಳ್ಳೆಯದು, ಯಾರೋ ಒಬ್ಬ ಕುಕ್ ಸಾಹೇಬ್ ಅಂತ ಬಂದಿದ್ದಾನಂತಲ್ಲ, ನಿಜವೇ, ಆತ ಉಪನ್ಯಾಸ ಕೊಡ್ತಾ ಇದ್ದಾನೇನೋ. ಒಮ್ಮೆ ಕೇಶವ ನನ್ನನ್ನು ಜಹಜ್ನಲ್ಲಿ ಕರೆದುಕೊಂಡು ಹೋಗಿದ್ದ, ಅದರಲ್ಲಿ ಆತನೂ ಇದ್ದ ಅಂತ. ಇದೊಂದು ಬಹಳ ಮುಖ್ಯವಾದಂತಹ ಅಂಶಕ್ಕೆ ಅವರು ಬರ್ತಾರೆ. ಶ್ರೀರಾಮಕೃಷ್ಣ ಯಾವುದನ್ನೇ ಮಾತನಾಡಿದ್ರು ಕೂಡ ಮುಂದೆ ಯಾವುದನ್ನೋ ಒಂದು ತಿಳಿಸೋದಕ್ಕೆ ಅವರು ನಾಂದಿಯಾಗಿರುತ್ತದೆ. ಅಲ್ಲಿ ಬಹಳ ಮುಖ್ಯವಾದಂತಹ ಮಾತು ಯಾವುದು ಅಂತ ಹೇಳಿದ್ರೆ, ಅವನು ಉಪನ್ಯಾಸ ಬೇರೆ ಕೊಡ್ತಾ ಇದ್ದಾನಂತೆ ಕುಕ್ ಸಾಹೇಬ, ಅವನನ್ನು ನೀನೇನಾದರೂ ನೋಡಿದ್ಯಾ ಅಂತ. ಮುಂದೆ ಆ ಉಪನ್ಯಾಸಕ್ಕೆ ಸಂಬಂಧಪಟ್ಟಂತೆ ಒಂದು ಸ್ವಾರಸ್ಯಕರವಾದ ಘಟನೆ ಬರುತ್ತದೆ, ಅದನ್ನು ಹೇಳೋದಕ್ಕೆ ಇವತ್ತು ಸಮಯ ಸಾಕಾಗೋದಿಲ್ಲ. ಇವತ್ತಿನ ಮಟ್ಟಿಗೆ ಇಷ್ಟನ್ನೇ ತಿಳಿದು ಮುಂದಿನದನ್ನ ಮುಂದಿನ ಶನಿವಾರ ನಾವು ಮತ್ತೊಮ್ಮೆ ಸೇರಿ ಅನುಭವಿಸುವಂತಹ ಪ್ರಯತ್ನ ಮಾಡೋಣ. ಇದಕ್ಕೆ ಬೇಕಾದಂತಹ ಶಕ್ತಿಯನ್ನು ಭಗವಂತ ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡಿ ಮಾತನ್ನು ಮುಗಿಸ್ತೇನೆ. ಓಂ ಪ್ರಿಯತಾಂ ಪುಂಡರೀಕಾಕ್ಷ ಸರ್ವಯಜ್ಞೇಶ್ವರೋ ಹರಿ ತಸ್ಮಿನ್ ಸ್ತುಷ್ಟೇ ಜಗತ್ತುಷ್ಟಂ ಪ್ರೀಣಿತೇ ಪ್ರೀಣಿತಂ ಜಗತ್. ಹರಿ ಓಂ ತತ್ಸತ್.